ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯೂ ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಸಾಲ್ಗಾಂವ್ ಮುಂಡಗೋಡದ ಗಣಪತಿ ವಿರೂಪಾಕ್ಷಪ್ಪ ಗುಳ್ಳಣ್ಣವರ್. ಈಗ ನಮ್ಮ ಜೊತೆಯಲ್ಲಿ ಗಣಪತಿ ವಿರೂಪಾಕ್ಷಪ್ಪ ಗುಳ್ಳಣ್ಣವರ್ ಇದ್ದಾರೆ. ಮುಂಡಗೋಡು ತಾಲೂಕಿನ ಸಾಲ್ಗಾಂವ್ ಗ್ರಾಮದವರು. ಅವರು ಕೃಷಿ ಬದುಕು ತೋಟಗಾರಿಕೆ ಬದುಕು ಹೇಗಿದೆ ಕೇಳೋಣ. ನಮಸ್ಕಾರ ಗಣಪತಿ ಅವರು. ನಮಸ್ಕಾರ ಸರ್. ನೀವು ಬಾಲ್ಯದಿಂದ ಕೃಷಿ ನೋಡ್ಕೊಂತ ಅಪ್ಪ ಮಾಡೋದು ಅವ್ವ ಮಾಡೋದು ಕೃಷಿ ನೋಡ್ಕೊಂತ ಬೆಳೆದ್ರಿ? ಹೌದ್ರಿ ಸರ್. 10th ಮುಗಿದಿಂದಾನೆ ನಾನು ಕೃಷಿ ಇಲ್ಲಿ ತಂದೆಯವರು ಒಂದು ಆಧ್ಯಾತ್ಮಿಕವಾಗಿ ಸೇರ್ಕೊಂಡ್ಬಿಟ್ರವಾಗ ತಂದೆಯವರಿಗೆ DC ಮಂಜೂರಿ ಜಮೀನು ರಾಮಕೃಷ್ಣ ಗೌಡರ ಕಾಲಕ್ಕೆ ನಮಗೆ 4 ಎಕರೆ ಸರ್ಕಾರ ಕೊಟ್ಟಿತ್ತು. ಅದೇ ಜಮೀನಲ್ಲೇ ತಂದೆಯವರು ಭತ್ತ ಬೆಳೆದು ಗೋಂಜಾಳ ಬೆಳೆದು ಹತ್ತಿ ಬೆಳೆದು ಮಾಡ್ಕೊಂತ ಬಂದ್ರು. ನಾನು ಏನ್ ಮಾಡಿದೆ ಲಾಸ್ಟ್ಗೆ ಹೆಂಗ ಬೋರ್ಡ ಕಟಾವ್ ಮಾಡೋದು ಜಮೀನಿಂದ ನನಗೊಬ್ರು ಹಿರಿಯರು ಹೇಳ್ತಿದ್ರು ಬ್ರಾಹ್ಮಣ್ಸ್ ತಮ್ಮ ನೀವು ಬುಡಕಟ ಮಾಡೋ ಜಮೀನಿಂದ ಮಾಡ್ಕೊಂಡು ಪೀಕ್ ಬೆಳೀತಾರೆ ಬೆಳೆದ್ರಿಂದ ನೀವು ಉದ್ದಾರ ಆಗೋದಲ್ಲ ಅದರಿಂದ ನಿಮ್ಮ ಮಕ್ಕಳು ಮರಿಗಳು ಅದರಿಂದ ನಿಮ್ಗೆ ಸುಧಾರಣೆ ಮಾಡ್ಕೊಂಡು ಹೋಗಕ್ ಆಗೋದಲ್ಲ ಅಂತ ಹೇಳ್ತಿದ್ರು. ನನಗೆ ಅದು ಮನವರಿಕೆ ಆಗ್ತಾ ಇತ್ತು. ನಮ್ಗೆ ಅವಾಗ ನನಗೆ ಬುಡಕಟ ಅಂದ್ರೆ ಗೋಂಜಾಳ ವರ್ಷಕ್ಕೊಮ್ಮೆ ಕಟಿಂಗ್ ಮಾಡೋದು ವರ್ಷಕ್ಕೊಮ್ಮೆ ಮತ್ತೆ ಬಿತ್ತೋದು ವರ್ಷ ಇದ್ರೆ ಮಾಡ್ಕೊಂತಾನೆ ಹೋಗೋದು. ನೀವು ಸ್ವಲ್ಪ ತೋಟಗಾರಿಕೆನು ಮಾಡೋದ್ರಿಂದ ನೀವು ಅಂದ್ರೆ ಅಭಿವೃದ್ಧಿ ಹೊಂದಿರಿ ಅಂತಿದ್ರು. ಅವಾಗ ನಮ್ ತಂದೆಯವ್ರಿಗೆ ಹೇಳ್ತಿದ್ದೆ ಪರ ನಾವು ಸ್ವಲ್ಪ ತೋಟ ಮಾಡಿ ಬಾಡಿ ಬೋರ್ ಹೊಡಿಸಿ ತೋಟ ಮಾಡಿ ಏ ಬ್ಯಾಡು ನೀ ಎಲ್ಲ ಭತ್ತಾಗೆ ಬೆಳೆದ್ರೆ 70-80 ಚೀಲ ಭತ್ತ ಬರ್ತೈತಿ ಅಂತ ಹೇಳ್ತಿದ್ರು. ಆದ್ರೂ ಅವ್ರು ಬೈದ್ರು ಕೂಡ ನಾನು ಮಾಡಿದೆ ಬೋರ್ ಹೊಡಿಸಿದೆ 4 ಇಂಚ್ ನೀರ್ ಬಿತ್ತು. 4 ಇಂಚ್ ನೀರ್ ಬಿದ್ದ ನಂತರ NRG ಮುಖಾಂತರ ನಾನು ಗೌರ್ಮೆಂಟ್ ಇಂದ ಸಹಾಯತ್ವನ ತಗೊಂಡು 2 ಎಕರೆ ಅಡಿಕೆ ತೋಟ ಮಾಡಿದೆ. ಅಡಿಕೆ ತೋಟದ ಮಾಡಿದಾಗ ತಂದೆಯವರು ಬಂದವರು ಕೇಳ್ತಿದ್ರು ನಮ್ಮ ಮಗ ಏನು ನೀವು ಹೇಳೋದು ಮಾತು ಕೇಳಿಲ್ರಿ 4 ಎಕರೆ ತೋಟದಾಗ 70-80 ಚೀಲ ಭತ್ತ ಬರ್ತಿತ್ತು ಒಂದು ಅಡಿಕೆ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಾನ ನೀರು ಹಚ್ಕೊಂತ ಅದನ್ನ ಬೆಳೆಸ್ಕೊಂತ ಅಂತೇಳಿ ಅಂತಿದ್ರು. ಆದ್ರೂ ಅವ್ರಿಗೆ ನಾನು 4 ವರ್ಷದಾಗ ಅದು ಬೆಳೆದ್ ನಿಂತ್ಕೊಂತು. ಅವ್ರು ಆಧ್ಯಾತ್ಮಿಕವಾಗಿರೋದ್ರಿಂದ ಹೆಚ್ಚಿಗೆ ಹೊಲಕ್ಕೆ ಬರ್ತಿದ್ದಿಲ್ಲ. ಒಂದ್ಸಾರಿ 4 ವರ್ಷದ ನಂತರ ಬಂದ್ರು. ಬಂದವಾಗ ಅವ್ರು ತೋಟದಾಗ ಅಡ್ಡಾಡಿದ್ರು ನೋಡಿದ್ರು. ಅವಾಗ ನೋಡಿದ್ರು ತಮ್ಮ ಇದು ನಿಮ್ಮನ್ನ ಜೋಪಾನ ಮಾಡತೈತಿ ಇದನ್ನ ಬೆಳೆಸರ್ಲೆ ನೀವು ಇದನ್ನ ನಿಮ್ಮನ್ನ ರಕ್ಷಣೆ ಮಾಡತೈತಿ ನಾಳೆ ನಿಮ್ಮ ಮಕ್ಕಳ ಕಾಲಕ್ಕೂ ಇದನ್ನ ನಿಮ್ಮನ್ನ ಜೋಪಾನ ಮಾಡತೈತಿ ಅಂತೇಳಿ ಅವ್ರಿಗೆ ಅವಾಗ ಖುಷಿ ಆಯ್ತು. ಇವತ್ತು ಅದೇ ಕೃಷಿಯಿಂದಾನ ನಾವು ಇವತ್ತು ಅನುಕೂಲತೆ ಆಗಿದ್ದಿ. ಹಿಂದೆ ವ್ಯವಹಾರಿಕವಾಗಿಯೂ ನಾವು ಬಹಳ ನಮ್ಮ ತಂದೆಯವ್ರ ಕಾಲದಿಂದಾನು ಸ್ವಲ್ಪ ಸಾಲ ಸಮತ ಮಾಡಿ ಹಿರಿಯರ ಕಾಲದಿಂದಾನು ಮಾಡಿದ ಸಾಲ ಭತ್ತದಾಗ ತೀರ್ಸಾಕ ಹಾಕಿದ್ದಿಲ್ಲ. ಅವಾಗ ನಾವು ಬೆಳೆದ ಭತ್ತಕ್ಕೆ ಕಿಮ್ಮತ್ ಇರ್ತಿದ್ದಿಲ್ಲ ರೈತಾಗಿ ಒಳಗಡೆ. ನಮ್ದು 100 ಚೀಲ ಭತ್ತ ಆಗಿತ್ತು ಅಂತಂದ್ರೆ ಸರ್ಕಾರ ಅದಕ್ಕೆ ಬೆಲೆ ಎಷ್ಟು ರೈತರ ಸಮಕ್ಕೆ ತಕ್ಕಂಗ ಬೆಲೆ ಸಿಕ್ತಿದ್ದಿಲ್ಲ ಮತ್ತು ಸಾಲ ಉಳಿಯಂಗ್ ಉಳಿಯೋದು ಮತ್ತು ನಾವು ಉಸಿರುಗಳದ್ದು ಸೀದಾ ಮನೆಗೆ ಹೋಗೋದು. ಇವತ್ತು ಹಂಗಾಗ್ತಾ ಇಲ್ಲ. ಇವತ್ತು ಅಡಿಕೆಗೂ ಬೆಲೆ ಬಂದಿದೆ. ಇವತ್ತು ಅದರಿಂದ ಕಾಳು ಮೆಣಸನ್ನು ಮಾಡ್ತಾ ಇದ್ದೇವೆ ಮತ್ತು ನಾ ಯಾವತ್ತು ಬೇರೆ ಕೆಮಿಕಲ್ಸ್ ಔಷಧಿ ಮೆಡಿಸಿನ್ ಅಂತೂ ನಾ ಹೆಚ್ಚಿಗೆ ಬಳಸಿಲ್ಲ. ಯಾರೋ ಬಂದು ಅಡ್ವರ್ಟೈಸ್ಮೆಂಟಿಗೆ ಬೇಕಾದ ಜನ ಹೇಳ್ತಾರೆ. ಹೇಳಿದ್ರು ಕೂಡ ನಾನು ಸಾವಯವ ಮನೆಯಲ್ಲಿ ದನಕರುಗಳನ್ನು ತಮ್ಮನ್ನು ಕಟ್ಟು ತಮ್ಮಗಳು ನನಗೆಲ್ಲ ಭಾಳ ಸಹಕಾರ ಮಾಡ್ತಿದ್ದಾರೆ. ನಾವು ಒಬ್ಬನೇ ಅಂತ ಹೇಳೋದಲ್ಲ, ಮನೇಲಿ ಟ್ಯಾಕ್ಟರ್ ಇದ್ರು, ತಮ್ಮಗಳು ಎಲ್ಲರ ಸಹಕಾರದಿಂದ ಎಲ್ಲರೂ ಅದಕ್ಕೆ ಮನೆಯಲ್ಲಿ ದನಗಳ ಸಾಕೊಂಡಿದ್ದೀವಿ. ಅದೇ ಗೊಬ್ಬರ ನಮ್ಮ ಕೊಟ್ಟು ಮನೆ ಗೊಬ್ಬರನ ನಾವು ಯೂಸ್ ಮಾಡ್ತೀವಿ. ಬೋರ್ ನೀರಿಂದ ಮತ್ತೆ ಡ್ರಮ್ನಲ್ಲಿ ನಾವು ಇದು ತಂದು ಚಾನಲ್ ನೀರಿಲ್ಲ ನಮ್ದೆಲ್ಲ ಬೋರ್ವೆಲ್ ನೀರೇ. ಮನೆಗೆ ಗೊಬ್ಬರ ತಯಾರು ಮಾಡಿ ನಮ್ಮ ಸ್ವತಃದಿಂದ ಎರೆಹುಳು ಗೊಬ್ಬರ, ಎರೆಹುಳು ಗೊಬ್ಬರ ತೊಟ್ಟೆ ಮಾಡಿದ್ದೀವಿ. ಎರೆಹುಳು ಗೊಬ್ಬರ ನಾವೇ ರೆಡಿ ಮಾಡಿ ನಮ್ಮ ಎರೆಹುಳು ಗೊಬ್ಬರ ತಯಾರು ಮಾಡಿಕೊಂಡು ನಮ್ಮ ತೋಟಕ್ಕೆ ನಾವು ಬಳಸ್ತೀವಿ. ಮತ್ತೀಗ ಈಗ ಮುಂದೆ ಈಗ 8 ವರ್ಷ ಆಯ್ತು ಸರ್ ಅದು. ಆನಂತರ ಮುಂದೀಗ ಕಾಳುಮೆಣಸು ಹಚ್ಬೇಕನ್ನೋ ವಿಚಾರ ಇದೆ. ಮುಂದೆ ಸಸಿ ಎಲ್ಲ ಆರ್ಡರ್ ಮಾಡಿದ್ದೇವೆ, ಈ ವರ್ಷ ಹಚ್ಬೇಕಂತಿದೆ. ಇಲಾಖೆಯಿಂದ ಸೌಲಭ್ಯ ಏನೇನು ಸಿಕ್ತು? ತೋಟಗಾರಿಕೆ ಇಲಾಖೆ ಎನ್ಆರ್ಜಿಯಿಂದ ನಮಗೆ ಹೆಕ್ಟರ್ ಲೆಕ್ಕದಾಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮಗೆ ಅನುಕೂಲ ಆಯ್ತು. ಅಡಿಕೆ ಸಸಿಗಳು ಕೊಟ್ಟರು ಮತ್ತು ಭೂಮಿ ನಾಟಿ ಮಾಡೋಕೆ ನಮಗೆಲ್ಲ ಅವರಿಂದ ಅನುಕೂಲತೆ ಆಯ್ತು ಸರ್. ಅವರು ಅದೇ ಅನುಕೂಲತೆ ನಮಗೆ ನಾವೇ ಮಾಡ್ಬೇಕಂತಂದಿದ್ರೆ ಸರ್ ಇದು ನಮ್ಮ ಹತ್ರ ಅಷ್ಟು ಬಂಡವಾಳ ಕೂಡ ಮಾಡೋಕೆ ಹಾಕಿದ್ದಿಲ್ಲ. ಕೃಷಿ ಒಳಗಡೆ ಉತ್ಪನ್ನ ಅಷ್ಟೇ, ಒಂದು ಸಸಿ ತಗೊಳ್ಳೋದ್ರಿಂದ ಗೊಬ್ಬರ ಹಾಕಿ ವ್ಯವಸ್ಥೆ ಮಾಡೋದ್ರಿಂದ ಭೂಮಿ ಲಿವ್ನಿಂಗು ಅಷ್ಟೆಲ್ಲ 100,000 ಚಿಲ್ಲರ ಕೊಟ್ಟರು. ಅಷ್ಟು ಇನ್ವೆಸ್ಟ್ಮೆಂಟ್ ಒಮ್ಮೆ ನಮಗೆ ಮಾಡೋಕೆ ಸಾಕತ್ತಿರ್ತಿದ್ದಿಲ್ಲ. ಮತ್ತು ಅವರು ಮಾಡಿದ್ರಿಂದನೇ ನಾವು ಎಲ್ಲ ತೋಟ ಮಾಡ್ತಾ ಇದ್ದೀವಿ ಇವತ್ತು. ಇಲ್ಲಾಂದ್ರೆ ಗೌರ್ಮೆಂಟ್ ಆ ಸಹಾಯಧನ ಏನು ಮಾಡಿತ್ತಲ್ಲ ಅವಾಗ ಅದು ಮಾಡಿತ್ತು ಅಂತೇಳಿ ನಮ್ಮ ನೋಡ್ ತಾಲೂಕಿನಾಗ ಇವತ್ತು ತೋಟ ಆಗೈತಿ. ಇಲ್ಲ ಅಂತಂದ್ರೆ ನಮ್ಮ ನೋಡ್ ತಾಲೂಕಿನಾಗ ಇವತ್ತು ನಮ್ಮ ಶ್ರಮದಿಂದ ಇವತ್ತು 25-30 ರೂಪಾಯಿಗೆ ಒಂದು ಅಡಿಕೆ ಸಸಿ ಅವರು ತಗೊಂಡು ಮಾಡಕ್ ಹಾಕಿದ್ದಿಲ್ಲ. ಸರ್ಕಾರ ಸಹಾಯಧನ ಮಾಡೈತಿ, ಅದರಿಂದ ಅನುಕೂಲತೆ ಐತಿ ಅಂತ ರೈತರು ಉಪಯೋಗ ಮಾಡ್ಕೊಂತ ಇದ್ದಾರೆ. ಆದ್ರೆ ಇನ್ನೇನು ಸರ್ಕಾರ ಏನೇನು ಯೋಜನೆಗಳನ್ನು ಮಾಡೈತಿ ಅದೆಲ್ಲ ಉಪಯೋಗ ಆಗಿ ಜನರಿಗೆ ಅನುಕೂಲತೆ ಆಗ್ಬಿಟ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಉಂಡೋಡ್ ತಾಲೂಕು ಅಷ್ಟು ಕರ್ನಾಟಕದಾಗ ಶ್ರೀಮಂತ ತಾಲೂಕು ಆಕೈತೆ ಅಂತೇಳಿ ನಮಗೆ ಮುನ್ಸೂಚನೆ ಕಾಣ್ತಾ ಇದ್ವಿ ಇವತ್ತು ನೋಡಿದ್ರೆ. ಯಾಕಂದ್ರೆ ಯಾಕಂತಂದ್ರೆ ಸರ್ ಈಗ ಬೇರೆ ಬೇರೆ ಬೇರೆ ನೀರಾವರಿನೂ ಆಯ್ತು, ಸರ್ಕಾರದ ಸವಲತ್ತುಗಳು ಹೆಚ್ಚು ಬಂದವು. ಶ್ರಮದಿಂದ ಅದನ್ನು ಉಪಯೋಗ ತಗೊಂಡು ನಾವು ಹೊರಗಡೆ ಹೋದ್ರೆ ಏನೈತಿಪ್ಪ, ಹೊರಗಡೆ ಹೋಗಿ ನಮ್ಮನ್ನೆಲ್ಲ ದುಡಿಸ್ಕೊಂಡು ಮನೆಗೆ ಕಳಿಸ್ತಾರ. ನಮ್ಮ ತಂದೆ ಹಿರಿಯರ ಆಸ್ತಿ ಮಾಡಿಟ್ಟಿದ್ರಾಗ ಎಷ್ಟೋ ಎಜುಕೇಟೆಡ್ ಆದಂತರು, ಇಂಜಿನಿಯರ್ಗಳಾದಂತರು ಹೊರಗಡೆ ಹೋಗಿ ಡ್ಯೂಟಿ ಮಾಡ್ತಾ ಇದ್ರು ಕೂಡ ಅವ್ರ ತಂದೆ ಮಾಡಿದ ಆಸ್ತಿಯಾಗ ಒಂದು ಏನಾರ ಒಂದು ಶ್ರಮ ಮಾಡಿ ಒಂದು ಆಸ್ತಿ ಮಾಡಿಡೋನು, ಒಂದು ಇನ್ಕಮ್ ಮರ ಮಾಡಿಡೋನು ಅಂತೇಳಿ ಇವತ್ತು ಜನರ ಹತ್ರ ಕಲ್ಪನೆ ಬರ್ತಾ ಇತ್ತು ಸರ್. ಅದು ಬರ್ತಾ ಇರೋದ್ರಿಂದ ಇವತ್ತು ಎಲ್ಲರೂ ತೋಟ ಮಾಡ್ತಾ ಇದ್ದಾರೆ. ಅದರಿಂದ ಬೇರೆ ಬೇರೆ ಮೊನ್ನೆ ನಾ ಹಿಂದೊಂದು ಸರಿ ಯಾವುದೇ ಒಂದು ಟಿವಿ ಒಳಗಡೆ ನೋಡಿದ್ದೆ, ಅಡಿಕೆಯಿಂದ ಬೇರೆ ಬೇರೆ ಐಟಮ್ ರೆಡಿ ಆಗ್ತಾ ಇದಾವೆ ಅಂತೇಳಿ ನಾನು ಕೇಳಿದ್ದೆ. ಪೈಪ್ಗಳು ರೆಡಿ ಆಗ್ತವೆ, ಗ್ಲಾಸ್ಗಳು ರೆಡಿ ಆಗ್ತವೆ, ಮೊಬೈಲ್ ಸ್ಕ್ರೀನ್ಗಳು ರೆಡಿ ಆಗ್ತದವೆ ಅಂತೇಳಿ ಕೇಳಿದೆ. ಮತ್ತೆ ಅವರೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತು, ನಾವು ಬೆಳೆದ ಬೆಳೆಗೆ ಮುಂದೆ ಹೆಚ್ಚಿಗೆ ನಮ್ಗೆ ಫಾಯ್ದೆ ಸಿಗ್ತದಪ್ಪ, ನಮ್ಮ ಶ್ರಮಕ್ಕೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾನ, ನಮ್ಗೆ ಚಲೋ ಆಕತಿ ಅಂತೇಳಿ ನಮ್ಗೆ ಆಸೆ ಆಗಿದೆ ಸರ್. ಯಾಕೆ ರೈತರು ಈ ಆಹಾರ ಧಾನ್ಯಗಳನ್ನ ಬೆಳೆಯೋದು ಬಿಟ್ಟು ತೋಟಕ್ಕೆ ಬರ್ತಾ ಇದ್ದಾರೆ ನೋಡ್ರಿ? ಭತ್ತ ಇವತ್ತ 15-16 ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಭತ್ತ ರೇಟ್ ಇದೆ. ಅದಕ್ಕೆ ನೋಡ್ತಾ ಇದ್ದಾರೆ ಇವತ್ ನೋಡಿದ್ರೆ ಸಿಕ್ಕಾಬಡಿ ಖರ್ಚಾಗ್ತಾ ಇದೆ. ಒಂದು ಲೇಬರ್ ಏನಿದ್ರೆ ಒಂದು 500 ರೂಪಾಯಿ ಪಗಾರ ಇಲ್ಲದ ಯಾರೂ ಬರೋದಲ್ಲ. ಇಲ್ಲ ಒಂದು ಎಕರೆ ಒಂದು 10-12 ಚೀಲ ಭತ್ತ ಆಗ್ತೈತಿ. ಅದ್ ಖರ್ಚು ನೋಡಿದ್ರೆ ಸನಿಹ ಸಿಕ್ಕಾಬಡಿ ಖರ್ಚಾಗ್ತೈತಿ. ಆ ಖರ್ಚಿನ ಅರ್ಧ ಭಾಗನೂ ನಮ್ಗೆ ಇನ್ಕಮ್ ಬರೋದಲ್ಲ. ಮತ್ತೇನು ಅದ್ರಾಗ ಏನ್ ಫಾಯ್ದೆ ಇಲ್ಲ. ಇವತ್ತೆಲ್ಲ 10 ರೂಪಾಯಿ ಬೇರೆ ಎದುರ ಸಿಗ್ತಲ್ಲ, ಅದನ್ನು ಮಾಡೋಣ ಅಂತೇಳಿ ಜನರು ವಿಚಾರ. ತೋಟಗಾರಿಕೆ ಬೆಳೆಯಲ್ಲಿ ನೀವು ಅನ್ಕೊಂಡಷ್ಟು ಬರ್ತಾ ಇದೆ? ತೋಟಗಾರಿಕೆ ಬರ್ತಾ ಇದೆ ಸರ್. ಯಾಕಂದ್ರೆ 2 ವರ್ಷ ಆಯ್ತು ಕೊಟ್ಟು ಗುತ್ತಿಗೆ ಮುಖಾಂತರ ಕೊಟ್ಟಿದ್ದೇವೆ. ಈಗ ನಾವು ಬರ್ತಾ ಬರ್ತಾ ನಾವೇ ಮಾಡ್ಕೊಂತ ಇನ್ನೊಂದು 2 ವರ್ಷ ನಮ್ಮ 1 ಎಕರೆದಾಗ 2 ಎಕರೆ ಕೊಟ್ಟಿದ್ದೇವೆ ಅಂತಂದ್ರೆ 1 ವರ್ಷ 2.5 ಲಕ್ಷ ಕೊಟ್ವಿ. ಹೋದ ವರ್ಷ ಒಂದು ಫಸ್ಟಿಗೆ 3 ವರ್ಷ ಬರಾಗತ್ತು, ಈಗ 1 ವರ್ಷ 2.5 ಲಕ್ಷ ಕೊಟ್ವಿ, ಹೋದ ವರ್ಷ 4 ಲಕ್ಷ ಕೊಟ್ವಿ. ಈಗ ಮೊನ್ನೆ ಒಂದು ವ್ಯವಹಾರಿಕವಾಗಿ ಸಾಲದ ಬೆಳೆ ಸಾಲ ಸೊಸೈಟಿ ಕಟ್ಟೋದು ಇತ್ತಂತಂದ್ರೆ ಕೈಯ ದುಡ್ಡಿಲ್ಲ ಅಂದ್ಗಟ್ಲೆ ಪೇಪರ್ ರೇಟ್ನಾಗ ಹೊಂದಿಸ್ಕೊಟ್ವಿ. ಹೊಂದಿಸ್ಕೊಟ್ಟಗಟ್ಲೆ ಅಡ್ವಾನ್ಸ್ ಒಂದು 3 ಲಕ್ಷ ಕೊಟ್ಟೋದ್ರು 2 ಎಕರೆದಾಗ. ಆ 3 ಲಕ್ಷ ನಾವು ಇವತ್ತು 4 ಎಕರೆದಾಗೆಲ್ಲ 1 ಲಕ್ಷ ತಗೊಳಕಾಗದಲ್ಲ. 4 ಎಕರೆ ಭತ್ತ ಬೆಳೆದ್ರು ಕೂಡ ಪೀಕ್ ಮಾಡಿದ್ರು ಕೂಡ ಮತ್ತೆ ಅದರಿಂದ ಇವತ್ತು ವ್ಯವಹಾರಿಕವಾಗಿ ಎಂತೋ ದೊಡ್ಡ ಹಿರಿಯರು ಮಾಡಿಟ್ಟರ ಒಂದು ದೊಡ್ಡ ದೊಡ್ಡ ವ್ಯವಹಾರಗಳಂತೂ ಕೂಡ ಇವತ್ತು ನಾವು ಕಡಿಮೆ ಮಾಡಿಕೊಂಡು ಮುಂದೆ ಬದುಕ ದಾರಿ ನೋಡ್ತಾ ಇದ್ದೀವಿ. ಅವ್ರಿಗೆ ಕೊಡೋದು ಅಂದ್ರೆ ಹೇಗೆ? ಅವ್ರು ಬಂದು ಕಟಾವ್ ಮಾಡ್ಕೊಂಡು ಹೋಗುದು ಅಥವಾ ಬೆಳೆಸೋದು ನಿರ್ವಹಣೆ ಎಲ್ಲ ಅವ್ರದೇ? ಇಲ್ಲ ಇಲ್ಲ, ಬೆಳೆಸೋದು ಎಲ್ಲ ನಿರ್ವಹಣೆ ಪೂರ್ತಿ ಮಾಡೋದು ನಮ್ದೇ. ಪೇಪರ್ ರೇಟ್ ಅಂದ್ರೆ ಇವತ್ತು ಮಾರ್ಕೆಟ್ ರೇಟ್ನಾಗ ಏನ್ ಅಡಿಕೆ ರೇಟ್ ಇರ್ತಲ್ಲ ಅವನ್ನ ಇಳಿಸಿದ ದಿವಸ ಏನ್ ರೇಟ್ ಇರ್ತದಲ್ಲ ಆ ರೇಟ್ ಕೊಡ್ಬೇಕು. ಅದ್ರ ಮೇಲೆ 50 ರೂಪಾಯಿ ಐತಿ ಅಂದ್ರೆ 2 ರೂಪಾಯಿ ಹಾಕಿ ಕೊಡ್ಬೇಕು. ಹಿಂಗ ನಾವ್ ಹೆಂಗ್ ಮಾತಾಡ್ಕೊಂಡಿರ್ತೇವೆ ಹಂಗ ಆಗಿರ್ತದೆ ಸರ್. ಈಗ 2 ರೂಪಾಯಿ ಹಾಕಿ ಕೊಡೋದು ಅಂತ ಅಂದ್ರೆ 52 ರೂಪಾಯಿ ಹಾಕೊಡ್ಬೇಕು. 50 ರೂಪಾಯಿ ಇವತ್ತು ಮಾರ್ಕೆಟ್ ಆಗಿದ್ರಪ್ಪ, 2 ರೂಪಾಯಿ ಮೇಲೆ ಹಾಕೊಡೋ ಅಂತ 2 ರೂಪಾಯಿ ಮೇಲೆ ಹಾಕೊಡೋದು 52 ರೂಪಾಯಿ ಒಂದ್ ಕೆಜಿ ಲೆಕ್ಕಕ್ಕೆ. ಅವ್ರಿಗೆ ಹೇಗೆ ಲಾಭ ಈ ರೀತಿ ಮಾಡೋದ್ರಿಂದ? ಅವರು ಏನೇ ಬಿಡ್ತಾರೆ, ಅವರು ಚಾಲಿ ಮಾಡ್ತಾರೆ ಮತ್ತೆ ಅವರು ಕೆಂಪಡಿಕೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಅವರು ಬಂಡವಾಳ ಶಾಹಿಗಳಿದ್ದಾರೆ, ವ್ಯಾಪಾರ ಇದ್ರಾಗ ಬಂದು ವ್ಯವಹಾರ ಮಾಡ್ಬೇಕಾಗತ್ತಿ. ಅವ್ರು ಇಟ್ಕೊಂಡು ಮತ್ತೆ ರೇಟ್ ಬಂದಾಗ ಅವರು ಮಾರ್ತಾರೆ. ಅಂದ್ರೆ ಅಲ್ಲಿ ಮೌಲ್ಯವರ್ಧನೆಗೊಳಿಸೋದ್ರಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಲಾಭ ಸಿಗುತ್ತೆ. ಲಾಭ ಸಿಗ್ತದೆ ಸರ್ ಅವ್ರಿಗೆ. ಮತ್ತೆ ನೀವು ಕಾಳುಮೆಣಸು ಹಾಕ್ಬಹುದು, ಮತ್ತೆ ಬಾಳೆ ಹಾಕ್ಬಹುದು, ಇನ್ನು ಅನೇಕ ಬೆಳೆಗಳನ್ನ ಹಾಕ್ಬಹುದು. ಪ್ರಯತ್ನ ಮಾಡಿದಿರಿ? ನಮ್ಮ ಮುಂದಿನ ಯೋಜನೆ ಅದೇ ಇದೆ ಸರ್. ಈಗ ನಾವು ಈಗ 2 ವರ್ಷದಿಂದ ಮಾಡಬೇಕಂತಿತ್ತು, ಗಿಡ ಸಣ್ಣದಿದೆ ಅಂತೇಳಿ ನಾವು ಸ್ವಲ್ಪ ಲೇಟ್ ಮಾಡಿ ಮಾಡೋಣ. ಯಾಕಂದ್ರೆ ಕಾಳು ಮೆಣಸು 2 ವರ್ಷದಲ್ಲಿ ಬಳ್ಳಿ ಬೆಳೆದು ಬಿಡ್ತೈತಿ, ಗಿಡ ಅಷ್ಟು ಫಾಸ್ಟ್ ಬೆಳೆದಿರೋದಲ್ಲ. ಒಂದು 8-10 ವರ್ಷದ ನಂತರ ಹಚ್ಚಿದ್ರೆ ಅಥವಾ ಅನ್ನೋ ವಿಚಾರಕ್ಕೆ ಬಿಟ್ಟಿದ್ವಿ. 8 ವರ್ಷ ಮುಗಿದು 9ನೇ ವರ್ಷ ಆಯಿತು. ಈ ವರ್ಷ ನಾವು ಇದಕ್ಕೆ ಆರ್ಡರ್ ಮಾಡಿದ್ದೀವಿ. ಒಂದು 500 ಸಸಿ ಮೊನ್ನೆ ಮಾರ್ಕೆಟಿಂಗ್ ಮಾಡೋಕೆ ಬಂದಿದ್ರು ಕಾಳು ಮೆಣಸು. 18 ತಿಂಗಳಲ್ಲಿ ನಮ್ದು ಸಸಿ ನಿಮ್ಗೆ ಪೀಕ್ ಸಿಗ್ತದೆ, 1 ಕೆಜಿ 18 ತಿಂಗಳಲ್ಲಿ ನಾವು ಬೆಳೆ ಮಾಡಿಕೊಡ್ತೇವೆ ಅಂತೇಳಿದ್ರು. ನಾವು ಅವ್ರು ಬುಕ್ ಮಾಡಿದ್ದೀವಿ, 39 ರೂಪಾಯಿಗೆ ಒಂದು ಸಸಿಯನ್ನು ಹೇಳಿದರು ಅವರು. ಆಯ್ತ್ರಿ ಅಂತೇಳಿ ನಾವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ವಿ. ಜೂನ್ ತಿಂಗಳಿಗೆ ಮಳೆ ಬಿತ್ತಗಟ್ಟಲೆನ ಹಚ್ಚಬೇಕು ಸರ್. ಇನ್ನೊಂದೇನಂದ್ರೆ ಬಳ್ಳಿ ಮೆಣಸಿನ ಸಸಿ ಇರ್ತಾವ, ಇನ್ನೊಂದು ಗಿಡ ಟೈಪ್ ಬೆಳೀತಾರೆ, ಬುಷ್ ಇರ್ತಲ್ಲ ಆ ರೀತಿ ಬೆಳೀತಾರೆ. ಇದ್ರದ್ದು ಅನುಕೂಲ ಏನಂತೇಳಂದ್ರೆ ನಾವು ಮೇಲೆ ಮೇಲೆ ವರ್ಷ ವರ್ಷ ಔಷಧ ಹೊಡಿಬೇಕಂದ್ರೆ ಕಸರತ್ತು ಅದೆಲ್ಲ ಮಾಡೋದಿರುತ್ತೆ, ಬಳ್ಳಿ ಇಳಿಸ್ಬೇಕಾಗತ್ತೆ, ರೋಗ ರುಜಿನ ಅದಕ್ಕೆ ಜಾಸ್ತಿ ಬರುತ್ತೆ ಅನ್ನುವಂಥದ್ದು. ಈ ರೀತಿ ನಾವು ಬುಷಿ ಟೈಪ್ ಅಂದ್ರೆ ಗಿಡ ನಮ್ಮ ಎದೆ ಮಠ ಬೆಳೀತು ಬಹಳ ಅಂದ್ರೆ, ಮತ್ತೆ ನಾವು ಕಟಾವ್ ಮಾಡ್ಲಿಕ್ಕೆ ಏನ್ ತೊಂದರೆ ಆಗಲ್ಲ. ಸಣ್ಣ ಮಕ್ಕಳು ನಿಂತು ಒಂದು ಕಟಾವ್ ಮಾಡಬಹುದು, ಬೇಕಾದಂತ ಕಾಳನ್ನ ಬಿಡಿಸ್ಕೋಬಹುದು, ಉಳಿದಿದ್ದೆಲ್ಲ ಅಲ್ಲೇ ಇಡಬಹುದು. ಮತ್ತೆ ನಿಮ್ ಗಿಡಕ್ಕೆ ಹಬ್ಬಕ್ಕೆ ಹೋಗ್ಬೇಕು ಅದ್ರ ತೊಂದರೆ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಬರಲ್ಲ. ಮತ್ತೆ 2 ಗಿಡದ ಮಧ್ಯೆ ಇದನ್ನ ಹಾಕೊಳ್ಳಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ಗಿಡ ದೊಡ್ಡದಾಗ್ಲಿ ಅಷ್ಟು ದಿನ ಕಾಯ್ಬೇಕು ಅನ್ನೋ ಪ್ರಶ್ನೆ ಕೂಡ ಇಲ್ಲ, ಯಾವಾಗ ಬೇಕಾದ್ರೆ ಹಾಕೋಬಹುದು. ಇಂತ ಪ್ರಯತ್ನ ಮಾಡಬಹುದು ಅಂತದ್ದು. ಈಗ ಆ ಸಸಿಗಳು ನಮ್ ಗಮನಕ್ಕೆ ಬಂದ್ಬಿಟ್ರೆ ಮತ್ತೆ ಬಹಳ ಅನುಕೂಲ ಆಗ್ತದೆ ಸರ್. ನೀವು ಹೇಳಿದ್ರಲ್ಲ, ಇವತ್ತು ನಾವು ಗಿಡಕ್ಕೆ ಹಚ್ಚಿ ಬೆಳೆಸಿ ಅದನ್ನ ನಾವು ಬಳ್ಳಿಗಳು, ನೀವು ಹೇಳದಂತೂ ಅದು 100% ಹೌದು. ನಾಳೆ ಗಿಡ ಬೆಳೆದಂಗ ಅದ್ ಹತ್ತಿಕ ಕೊನೆ ಇಳಿಸಕಾಗಲ್ಲ, ಕೊನೆ ಇಳಿಸಬೇಕಂತ ಅಂದ್ರೆ ಹತ್ತಾಕಾಗದಲ್ಲ. ಇವೆಲ್ಲ ಮನಿ ಕಟಾವ್ ಮಾಡೋದು ಸಮಸ್ಯೆ, ಮ್ಯಾಗ ಹತ್ತಿ ಬಳ್ಳಿ ಬೆಳೆದು ಅಂದ್ರೆ ಎಣಿ ಹಚ್ಚಿ ಕಟಾವ್ ಮಾಡ್ಬೇಕು, ಆಳಿನ ಸಮಸ್ಯೆ. ಈ ಒಂದು ನಮ್ಮ ಎದೆಯಾರಿಕೆ ಒಂದು 5 ಫುಟ್ ಹಾಳಿ ಇಟ್ಟು ಅಷ್ಟೇ ಬೆಳಿತೈತಿಪ್ಪ ಅಂತಂದ್ರೆ 2 ಗಿಡದ ನಡುವೆ ನಾವು ಬೆಳೆಸ್ತೇವೆ ಅಂತಂದ್ರೆ ಅದು ಬಹಳ ಅನುಕೂಲ ಆ ಲೆಕ್ಕಕ್ಕೆ. ಇವೇ ಸಸಿನೇ ಗಿಡ ನಾಯಿ ಮಾಡ್ಕೊಳ್ಳೋದು, ಸುತ್ತ ಕಡೆ ಒಂದ್ ಏನಾರ ಒಂದು ಹಸಿರು ಕೊಟ್ರೆ ಅಷ್ಟ್ರಾಗ ಬೆಳ್ಕೊಳ್ಳುತ್ತದೆ, ಅದಕ್ಕೊಂದು ಬೇರೆ ತಳಿ ಏನಿಲ್ಲ. ಇದೇ ಸಸಿನ ಆ ಟೈಪ್ ಮಾಡ್ಕೋಬಹುದು. ನಾವು ಹಂಗ ಮಾಡ್ಕೊಂಡ್ರಂತೂ ಮತ್ತು ಬಹಳ ಅನುಕೂಲ ಆಗತ್ತೆ ಸರ್. ಈಗ ನೀವು ಹೇಳಿದ ಮ್ಯಾಗ ಬೆಳೆದು ಹೋಗ್ತ ಅಂತಂದ್ರೆ ನಾವು ಎಣಿ ಹಚ್ಚಿ ಮತ್ತೆ ಅದಕ್ಕೆ ಲೇಬರ್ ಸಿಗಂಗಿಲ್ಲ, ಅದ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ, ಆಮೇಲೆ ಇಳಿಸಲಿಲ್ಲ ಅನ್ಕೊಂತ. ಎರಡೆರಡು ಗಿಡದ ಮಧ್ಯೆ ಹಾಕೊಂತ ಹೋದ್ರೆ ನಿಮ್ ಸಸಿಗಳ ಸಂಖ್ಯೆ ಅಷ್ಟೇ ಇರುತ್ತೆ. ಹೌದೌದು ಸರ್, ಸಸಿಗಳ ಸಂಖ್ಯೆನು ಮತ್ತೆ ಈಗ ಅಲ್ಲಿ ಗಿಡಕ್ಕೆ ಇನ್ನೂ ಅಲ್ರಿ, ಈಗ ಏನಪ್ಪ 2 ಹಂಚ್ಕೊಂಡ್ ತಿಂದಂಗ ಆಗತಿ. ಈಗ ನಾವು ಅಡಿಕೆ ಗಿಡದ ಬಡ್ಡಿಗೆ ಹಚ್ಚಿಬಿಟ್ರೆ ಇತ್ತ ಕಾಳುಮೆಣಸು ಅಡಿಕೆ ಗಿಡ ಕೂಡ ಎರಡು ಕೂಡ ಹಂಚ್ಕೊಂಡ್ ತಿನ್ಬೇಕು. ನಾವು ಹಾಕಿದಂತ ಪೋಷಕಾಂಶದ ಗೊಬ್ಬರಗಳು ಏನೇ ನಾವು ಕೊಡ್ತೇವಲ್ಲ, ಇದು ಹಂಗಾಗಲ್ಲ. 9 ಫುಟ್ ಅಂತೂ ಡಿಸ್ಟೆನ್ಸ್ ಹಚ್ಚಿರ್ತೇವೆ ಸರ್ ನಾವು, ಅದ್ರ ನಡುವೆ 4 ಫುಟ್ಗೆ ಆಗ್ಬಿಡುತ್ತೆ. ಇಲ್ಲಿ ಆಹಾರಕ್ಕೆ ತಗೊಳಕ್ಕೂ ಅನುಕೂಲ ಆಗುತ್ತೆ. ನೀವು ಹೇಳಿದ ಪ್ರಕಾರ ಹಂಗೂ ಮಾಡಬಹುದು. ಇಲ್ಲಿ ಆ ಮೆಥಡ್ ಬಳಸಿಲ್ಲ ಸರ್ ಇನ್ನೂರಿಗೆ, ಮಾಡ್ತಾ ಇದಾರೆ ಕೆಲವಷ್ಟು ರೈತರು, ಮಾಡ್ತಾ ಇದಾರೆ, ಪ್ರಯೋಗ ಮಾಡಿದಾರೆ, ಸಕ್ಸಸ್ ಆಗಿದಾರೆ. ಅದಕ್ಕಿಂತ ಇಲ್ಲಿ 1/2 ಕೆ ಜಿ ಜಾಸ್ತಿ ಬರ್ತಾ ಇದೆ ಕಾಳು ಅಂತಾರೆ. ಹೌದ್ರಿ, ಅಲ್ಲ ನಾವು ಇನ್ನೂ ಹಚ್ಚಿಲ್ಲ, ಮತ್ತೆ ಆ ಮೆಥಡ್ ನಮಗೂ ಬಂದ್ರೆ ನಾವು ಮತ್ತೆ ಅದನ್ನೇ ಮಾಡ್ತೇವೆ. ಇನ್ನೂ ಹಚ್ಚಿಲ್ಲ, ಈಗ ಆರ್ಡರ್ ಮಾಡಿದೀವಿ ಅಷ್ಟೇ. ಅದು ಸರಿ ಅನ್ಸಿದ್ರೆ ಮತ್ತೆ ನಾವು ಅದೇ ಮೆಥಡ್ ನಾವು ಯೂಸ್ ಮಾಡ್ತೇವೆ. ಇನ್ನು ಬಾಳೆ ಬಾಲ್ಯಾವಸ್ಥೆಯಲ್ಲಿ ಹಾಕಿರ್ತೀರಿ, ನಮ್ಮ ಅಡಿಕೆ ದೊಡ್ಡದಾಯ್ತು ಅಂದ್ರೆ ತೆಗೆದು ಹಾಕಿಬಿಟ್ಟಿರ್ತೀರಿ, ಆದರೂ ಕೂಡ ನಮ್ಗೆ ಬೆಳಕು ಸಿಗುತ್ತೆ, ಅದಕ್ಕೆ ಬಾಳೆಗೆ ಬೇಕಾದಷ್ಟು ಇಲ್ಲೊಂದಿಷ್ಟು ಹಾಕ್ಬಹುದು ಅಂತೇಳಿ ಅನ್ಸುತ್ತಾ? ಅನ್ಸುತ್ತಾರೆ, ಯಾಕಂದ್ರೆ ಅದರಿಂದ ಬರದ ನಮ್ಗೆ ಬಾಳೆ ಎಷ್ಟರೇ ಬರಲಿ ಇನ್ಕಮ್, ಅದರಿಂದ ತ್ಯಾಜ್ಯ ವಸ್ತು ಏನ್ ಬರ್ತದಲ್ರಿ, ಬಾಳೆ ಗಿಡದಿಂದ ಬೆರಿಗಳು ಬರ್ತಾವೆ. ಅದು ಒಂದು ಗಿಡ ಕೊನೆ ಬಿದ್ದಗಟ್ಟಲೆ ಅದನ್ನ ಕಟಿಂಗ್ ಮಾಡ್ತೇವೆ, ಅದು ತ್ಯಾಜ್ಯ ನಾವು ಅಲ್ಲೇ ತೋಟದಾಗ ಹೋಗಿರ್ತೀವಿ, ಆದಷ್ಟು ಏನಾಗ್ಬಿಡ್ತೈತಿ, ನಮ್ದಲ್ಲಿ ಗೊಬ್ಬರ ಆಗ್ತೈತಿ, ನಮ್ದು ತೋಟದಲ್ಲಿ ಕೊಳ್ತಾ ಅಲ್ಲೇ ಗೊಬ್ಬರ ಆಗ್ತೈತಿ. ನಮ್ ಫಲ ಇಂತಿಷ್ಟ ಬರ್ಬೇಕಂತೇಳಿ ನಮ್ದೇನ್ ಇದು ಇಲ್ಲ, ಎಷ್ಟರ ಬರಲಿ ನಮ್ಮ ಮನೆಗೆ ಅದು ಸಪರೇಟ್ ಸೈಡ್ ಇದೆ. ದಿವಸ ಒಂದ್ ಮನೆ ಸಂತಿಗೆ ಮನೆ ಜೀವನಕ್ಕೆ ಖರ್ಚಿಗೆ ಬಂದಷ್ಟು ಬರಲಿ, ಅದ್ರ 2ರಿಂದ ಲಾಭ ಇದೆ ನಿಮಗೆ. ಮನೆ ಜೀವನಕ್ಕೆ ನಮ್ಗೆ 1-2 ಗೊನಿ ಕೊಟ್ರಿಪ್ಪ, ನಮ್ಮ ಮನೆ ಸಂತಿಗೆ ಇವತ್ತು ದುಡ್ಡು ಇಲ್ಲಪ್ಪ ಅಂತಂದ್ರೆ 1-4 ಗೊನಿ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ನಾವು ಮನೆ ಸಂತಿ ಮಾಡ್ಕೊಂಡ್ ಬರ್ಬೋದು. ಮತ್ತೆ ಆ ಗೊನಿ ಕಟಾವ್ ಮಾಡಿದ್ವಿ ಅಂದ್ರೆ ಆ ಗಿಡ ಬುಡ ಎಲ್ಲ ಕಟಾವ್ ಮಾಡಿದ ತೋಟದಲ್ಲಿ ಪೀಸ್ ಮಾಡಿ ಹೋಗಿದ್ರೆ ಅದಲ್ಲೇ ಗೊಬ್ಬರ ಆಗ್ತೈತೆ. ಆ 2ರಿಂದ ಅನುಕೂಲ ಇದೆ ಸರ್ ನಮ್ಗೆ. ತೋಟಕ್ಕೆ ಹೋಗ್ತೀರಿ, ಅಲ್ಲಿ ಏನು ಗಮನಿಸ್ತೀರಿ, ಏನೇನು ಗಿಡದ ಜೊತೆ ಮಾತಾಡ್ತೀರಿ, ಅದೇನು ಅನುಭವ ಇದೆ? ತೋಟಕ್ಕೆ ಹೋಗ್ತೇವೆ, ತೋಟಕ್ಕೆ ಹೋದಾಗ ಪ್ರತಿಯೊಂದು ಗಿಡನೂ ನಾವು ಚೆಕ್ ಮಾಡ್ತೇವೆ ಸರ್. ಈ ನೀರು ಹಚ್ಚಿರ್ತೇವೆ, ಒಂದು ಗಿಡ ಯಾವ ಗಿಡದ ಬೇರ್ ಮ್ಯಾಗ ಬಂದಿದೆ, ಕೆಳಗೆ ಹೋಗಿದೆ, ಯಾವ ಪರಿಸ್ಥಿತಿ ಒಳಗೆ ಬೆಳೀತಾ ಇದೆ, ಅದನ್ನು ನಾವು ಗಮನ ಹರಿಸ್ಲಿಲ್ಲ ಅಂತಂದ್ರೆ ಮತ್ತೆ ಆಗೋದಲ್ಲ ಸರ್. ಯಾಕಂದ್ರೆ ನಾವು ಬ್ಯಾಸಿಗೆ ಟೈಮ್ದಲ್ಲಿ ನೀರು ಬಿಟ್ಟಿರ್ತೇವೆ, ಆ ನೀರು ಒಂದು ಗಿಡಕ್ಕೆ ಹೋಗ್ತಿರ್ತೈತಿ, ಯಾವ ಗಿಡಕ್ಕೆ ಮುಟ್ಟಿಲ್ಲ ಯಾವ ಇಲ್ಲ ಅನ್ನೋದು ನಾವು ಅದನ್ನ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಅದನ್ನು ಮಾಡ್ತಿರ್ತೇವೆ, ಈ ಗಿಡಕ್ಕೆ ನೀರು ಮುಟ್ಟಿಲ್ಲ, ಅದ್ ಗಿಡ ಲಕ್ಷಣ ಬೇರೆನೇ ಆಗ್ಬಿಟ್ಟಿರ್ತೈತಿ. ಹಂಗ ನಾವು ಡೈಲಿ ಅದನ್ನ ವಿಸಿಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಬೋರ್ ಚಾಲು ಮಾಡಿ ಬಂದೆಪ್ಪ ಅಂತ ಹಂಗ ಸುಮ್ನೆ ಬಂದ್ರೆ ಆಗೋದಿಲ್ಲ. ಇವತ್ತು ಇಲ್ಲಿ ಬಿಟ್ಟಿರ್ತೇವೆ ಲಾಟಿಂಗ್ ಗಿಡಕ್ಕೆ ನೀರು ಮುಟ್ಟಂಗಿಲ್ಲ, ಅದನ್ನೆಲ್ಲ ಪರೀಕ್ಷೆ ಮಾಡಿಲ್ಲ ಅಂತಂದ್ರೆ ನೀರು ಬಿಕ್ಕಿ ಸಿಕ್ಕಂತ ಸಸಿ ಏನಾಗತ್ತಿ ಅದ್ ಬೆಳೀತಾ ಇರ್ತೈತಿ, ನೀರು ಸಿಗ್ಲಿದ ಸಸಿ ಸಣಸ್ತಾ ಬರ್ತೈತೆ. ಅವಾಗ 4 ಇಂಚು ನೀರು ನೀರಾವರಿ ಪದ್ಧತಿ ಯಾವುದು? ನೀರನ್ನ ನಾವು ಹೆಚ್ಚಿಗೆ ಯೂಸ್ ನಾವು ಇವತ್ತೊಂದ್ರೆ ಹೆಂಗ್ ಬೇಕಾದಂಗ ಹಿಂದೆ ನೆಟಿ ಮಾಡ್ತಿದ್ವಿ, ಹೆಚ್ಚಾಗಿ ಯೂಸ್ ಮಾಡ್ತಿದ್ವಿ. ಈ ಹನಿ ನೀರಾವರಿಯಿಂದ ನಾವು ಯೂಸ್ ಮಾಡಿಕೊಂಡು ಆದಷ್ಟು ದಿವಸ ಹೆಚ್ಚಿಗೆ ನಾವು ಬಳಕೆ ಮಾಡ್ಕೊಂಡು ಬಹಳ ಉತ್ತಮ ಅನಿಸ್ತದೆ ನಮ್ಗೆ. ಈಗ ನಮ್ದು 4 inch ನೀರ್ ಐತಿಪ್ಪ ಅಂತಂದ್ರೆ ಬಾಜು ಮತ್ತೊಬ್ಬ ಅವನು ರೈತರ ಬದುಕ್ತಾನೆ, ಅವನು ಏನೋ ಪೀಕ್ ಮಾಡಿ ಅಂತ ಹೇಳಿ. ಇನ್ನ ನಾ ರಾತ್ರಿ ಹಗಲಿ ಕೂಡ ನೀರ್ ಐತೆ ಅಂತೇಳಿ ನನ್ನ ಹೊಲದ ಬೋರ್ ರಾತ್ರಿ ಹಗಲಿ ಕೂಡ ಚಲು ಮಾಡ್ಬಿಟ್ರೆ ಆ ಬಾಜು ಅವ್ನು ಬೋರ್ ಬಂದಾಗ್ಬಿಡತ್ತೆ, ಅವನು ನನ್ನಂಗೆ ಬದುಕ್ಬೇಕಲ್ಲ. ನಾನು ಹನಿ ನೀರಾವರಿ ಮಾಡಿ ನನಗೆ ಬೇಕಾಯ್ತು ಒಂದ್ 2 hours ನೀರ್ ಅಷ್ಟೇ. 2 hours ನೀರ್ ಬಿಟ್ರೆ 1 acre ಒಂದ್ 500 ಗಿಡ ತೊಯ್ತೈತಿ ಸಾಕ್ರಿ, ಅಷ್ಟೇ ಸಾಕಲ್ಲ. ಮತ್ತ ನಾವ 2 hours ಬಂದ್ ಮಾಡಿದ್ರು ಎಲ್ಲರಿಗೂ ಭೂಮಿ ತಳದಾಗಿ ನೀರ್ ಅದನ್ನ ನಾವ್ ಯಾರು ಕಂಡ್ಕೊಂಡಿರ್ತಲ್ಲ ಎಲ್ಲೆಲ್ಲಿ ಹೋಗಿರ್ತೋ ಎಲ್ಲರಿಗೂ ಎಲ್ಲರಿಗೂ ಉಪಯೋಗ ಆಗಿರತ್ತೆ. ನಾವು ಹನಿ ನೀರಾವರಿ ಮಾಡಿ ಉಪಯೋಗ ಮಾಡೋದ್ರಿಂದ ಈ ನೀರ್ ಐತೆ ಅಂತೇಳಿ ಎತ್ ಬೇಕಂತ ಯೂಸ್ ಮಾಡೋದು ನಾವು ಹಾಳು ಮಾಡೋದ್ರಿಂದ ನಮ್ಮ ಆಜುಬಾಜು ರೈತರಿಗೆ ನಾವೇ ತೊಂದರೆ ಮಾಡ್ಕೊಂಡಂಗೆ. ಹಂಗ ನಾ ಬಹಳ ರೈತರಿಗೆ ಹೇಳ್ತೇನೆ, ಏನಿದ್ರು ನೀವು ಹನಿ ನೀರಾವರಿ ಮಾಡ್ಕೋರಿ, ನೀರ್ ವೇಸ್ಟ್ ಮಾಡಬೇಡ್ರಿ. ನೀವು ಬೇಸಿಗೆ ಟೈಮ್ದಾಗ ನಂದು ನೀರ್ ಚಲೋ ಐತಪ್ಪ ಅವ ಹೇಳಕೇನು ನಾನು ಅವ್ರು ಚಲೋ ಮಾಡ್ಬಿಡ್ತಾನ ಅವ್ನು ಚಲೋ ಮಾಡ್ತಾನ ಅವ್ನು ಚಲೋ ಮಾಡ್ದ ಅಂದ್ರೆ ಎಲ್ಲೆಲ್ಲಿ ಭೂಮಿ ಒಳಗಿಂದ ಯಾರ್ಯಾರು ಕಂಡಾರ ಯಾರ್ಯಾರು ಭೂಮಿ ಅವನ ಮಿತವಾಗಿ ಬಳಸ್ಕೊಂಡ ಅಂತಂದ್ರೆ ತನಗೆ ಎಷ್ಟು ಬೇಕಾದ ಬಳಸ್ಕೊಂಡಾನ ಅಂದ್ರೆ ಉಳಿದಷ್ಟು ಮತ್ತೊಬ್ಬಂಗೂ ಉಪಯೋಗ ಆಗ್ತದೆ. ಆದ್ರೆ ರೈತರಿಗೆ ಇವತ್ತು ನಮ್ಮಲ್ಲಿ ರೈತರಿಗೆ ಗಮನ ಮಾಡೋದಲ್ಲ, ಏ ನನಗೆ ಚಲೋ ಆದ್ರೆ ನನಗೆ ಅಷ್ಟಪ್ಪ ನಾ ಬೋರ್ ಹೊಡಿಸೇನಿ ನಾ ಅಷ್ಟ ಯೂಸ್ ಮಾಡ್ಬೇಕಪ್ಪ, ಇಂಥ ಮನೋಭಾವನೆ ರೈತರ ಹತ್ರ ನಮ್ಮ ರೈತರ ಹತ್ರ ಬರಬಾರ್ದು. ಎಲ್ಲರಿಗೂ ಇವತ್ತು ತೊಂದರೆ ಆಗೈತೆ ಅಂದ್ರೆ ಆಜುಬಾಜು ಅವನು ಅವ ಹೆಂಗೆ ಬೆಳೆದ ನಾನು ಹಿಂಗೆ ಬೆಳಿಬೇಕು ಅಂತ ಎಲ್ಲರಿಗೂ ಆಸಕ್ತಿಯಿಂದ ರೈತರು ಹೊಲದಗಳನ್ನೇ ದುಡಿತಿರ್ತಾರೆ. ಒಬ್ರಿಗೊಬ್ರು ನಾವು ಸಹಕಾರ ಕೊಟ್ಕೊಂಡು ಒಬ್ರಿಗೊಬ್ರು ನಾವು ಪ್ರೀತಿಯಿಂದ ಒಂದು ಹೊಲ ಅಂದ್ರೆ ಹೆಂಗ್ರಿಪ್ಪ ಆಜುಬಾಜು ಅಂದ್ರೆ ಒಂದು ಮಧ್ಯಾಹ್ನದಾಗ ಅಣ್ತಂಬುಗಳು ನಾವು ಇದ್ದಂಗೆ, ಒಂದು ಅಂತಂಬುಗಳು ಹೆಂಗೆ ನಾವು ಒಂದು ಗೂಡ್ಕೊಂಡು ಒಂದು ಮನೆಗೆ ಉಂಡು ತಿಂದು ಬರೀ ಜೀವನ ಮಾಡ್ತೇವೆ. ಹಂಗೆ ಆಜುಬಾಜು ಹೊಲ ಇದ್ದಾರಾದ್ರು ಅವರು ಹಂಗೆ ಒಂದು ಮನೆ ಇದ್ದಂಗೆ ಅದೊಂದು ಭೂಮಿ ಅಂತಂದ್ರೆ ಇತ್ತಾಗ ಅವ್ನ ಹೊಲ ಇತ್ತಾಗ ಇವನ ಹೊಲ ಅಂತಂದ್ರೆ ಎರಡು ಏನಾರ ತೊಂದರೆ ಆಗಿತ್ತು ಅಂದ್ರೆ ನಾವು ಸಹಕಾರದಿಂದ ನಡ್ಕೊಂಡು ಹೋಗ್ಬೇಕು. ಅವಾಗ ಎಲ್ಲರಿಗೂ ಚಲೋ ಆಗತ್ತೆ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅವನ್ ಹಾಳು ಮಾಡಿದ್ದು ಇವೊಂದು ಚಲೋ ಆಗದಂತ ಆ ಮನೋಭಾವನೆ ನಮ್ಮ ರೈತರಲ್ಲಿ ಬರಬಾರ್ದಂತ ನಾ ಅವ್ರಿಗೆ ಹೇಳ್ತೇನೆ. ಮತ್ತೆ ಗರಿ ಬೀಳ್ತಾ ಇರ್ತಾವೆ ಅಥವಾ ರೋಗ ಲಕ್ಷಣಗಳು ಕಾಣಿಸ್ಬಹುದು ಅಥವಾ ಪೋಷಕಾಂಶಗಳ ಕೊರತೆ ಕಾಣಿಸ್ಬಹುದು, ಅದೆಲ್ಲಾನು ಅದನ್ನೆಲ್ಲಾನು ನಾವು ವೀಕ್ಷಣೆ ಮಾಡ್ಲೇಬೇಕಾಗತ್ತೆ ಸರ್. ಗರಿ ಬೀಳ್ತಾ ಐತಿ, ಗರಿ ಬೀಳ್ತಾ ಐತಿ ಅಂದ್ರೆ ಗರಿ ಯಾಕೆ ಬೀಳ್ತಾ ಐತಿ, ಬಿದ್ದಿದ ಗರಿ ಲಕ್ಷಣನ ಬೇರೆ ಇರ್ತೈತಿ, ರೋಗದಿಂದ ಬಿದ್ದ ಗರಿ ಲಕ್ಷಣನ ಬೇರೆ ಇರ್ತೈತಿ. ಅದನ್ನ ನಾವು ವೀಕ್ಷಣೆ ಮಾಡಬೇಕು. ಮತ್ತೆ ಅಕಸ್ಮಾತ್ ಮತ್ತೆ ಯಾವುದು ಈ ಕೀಟ ಬಾಧೆಯಿಂದ ಏನಾಗೈತೆ ಅಂತಂದ್ರೆ ಅದನ್ನ ನಾವು ಔಷಧಿ ಸ್ಪ್ರೇ ಮಾಡೋದು ಏನಾದ್ರು ಅಂದ್ರೆ ಅದನ್ನ ಮತ್ತೆ ಮ್ಯಾನೇಜ್ ಮಾಡಲಿಲ್ಲ ಅಂತಂದ್ರೆ ಇವತ್ತಿಂದೆಲ್ಲ ಇಂಗ್ಲಿಷ್ ಮೆಡಿಸಿನ್ ಕಾಲ ಅಂತದ್ರ ಕುತ್ಕೊಂಡು ಇವತ್ತು ನಾವು ಅದ್ರ ಬಗ್ಗೆ ಲಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಮತ್ತೆ ರೈತರು ಅಂದ್ರೆ ತರಕಾರಿ ಕೊಂಡ್ಕೊಂತೀವಿ, ಹೂ ಕೊಂಡ್ಕೊಂತೀವಿ, ಹಣ್ಣು ಕೊಂಡ್ಕೊಂತೀವಿ, ಅವು ಎಲ್ಲವನ್ನು ಕೊಂಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ನಾವು ಬೆಳೆಯೋಣ, ಮನೆಗಾಗುವಷ್ಟು ತರಕಾರಿ ಇರಲಿ, ಮನೆಗಾಗುವಷ್ಟು ಹೂ ಇರಲಿ, ಮನೆಗಾಗುವಷ್ಟು ಹಣ್ಣು ಇರಲಿ, ಒಂದೊಂದು ಗಿಡ ಹಾಕೊಂಡು ಹಂಗನ್ಸುತ್ತ. ಹೌದು ಸರ್, ನಮ್ಮ ತೋಟದಲ್ಲಿ ನಾನು ಮುಳುಗಾಯಿ ಗಿಡ ಹಚ್ಚಿದ್ದೇನೆ ಮನೆ ತರಕಾರಿಗೆ, ಹಸಿ ಮೆಣಸಿನಕಾಯಿ ಗಿಡ ನಮ್ಮ ಮನೆಗೆ ಮಾಡ್ಕೊಂಡಿದ್ದೇವೆ. ಈಗ ತೋಟದ ಸುತ್ತ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ನಾಳೆ ಇವಾಗ ಎಷ್ಟು ದಿವಸಕ್ಕೆ ಬರಲಿ ಫಿಕ್ಸ್ಡ್ ಡಿಪಾಸಿಟ್ ಏನ್ ಲೆಕ್ಕ ಅಂತ ಅಂತಾರೆ ರೈತರು. ಹಂಗೆ ಸಾಗವಾನಿ ಹಚ್ಚಿದ್ದೇನೆ ಸುತ್ತಲೂ, ಮತ್ತೆ ಅಕೇಶ ಇತ್ತು ನೀಲಗಿರಿ ಬಿತ್ತು ಅವನ್ನೆಲ್ಲ ತೆಗೆದುಗಿದೆ. ಸಾಗವಾನಿ ಶ್ರೀಗಂಧ ಹಚ್ಚಿದ್ದೀನಿ, ಮತ್ತೆ ಮನೆಗೆ ಬೇಕಂತ ಹೇಳಿದ್ರು ಹೂವು ಮತ್ತು ಸ್ವಲ್ಪ ಮಾರು ಮಾರ್ತ ಹೂವನ ಈ ಗಲಾಟೆ ಹೂವಿನ ತೋಟದಲ್ಲಿ, ಮತ್ತೆ ಮಾವಿನ ಗಿಡಗಳು ಅಲ್ಲಿಂದ ಅಲ್ಲಿಂದ ಮನೆ ಹೆಚ್ಚಿಗೆರಿಪ್ಪ. ನಾವು ಹೆಚ್ಚಿಗೆ ಮನೆ ಮಕ್ಳು ಇರ್ತಾವೆ ತಿನ್ನಕಂತ 2-3-4 ಅಪ್ಪಸ್ ಗಿಡನ ಅವನ್ನ ನಾವು ತೊಗೊಂಬಂದು ತಿನ್ನಂಗಿಲ್ಲ. ಅವು ಭಾಳ ಇದ್ವು ಎಲ್ಲ ಗಟ್ಟಿ ಗಿಡ ಇದ್ದಾರೆ ತೆಗೆದಿದ್ದೇವೆ. ಈಗ ನಮ್ಮ ಮನೆ ಯೂಸ್ಗೆ ಒಂದು 4 gಿಡ ವಾಪಸ್ಸು ಸುತ್ತಲೂ ವಾಡಂಬಿ ಇದೆ, ವಾಡಂಬಿ ಬೀಜ ಹಣ್ಣು ತಿಂತಾವೆ, ಪಕ್ಷಿಗಳು ತಿಂತಾವೆ ಬೀಜ, ಅಲ್ಲಿ ಗಿಡದ ಬುಡ್ಕ ಬಿದ್ದಿರ್ತಾವೆ. ಸಹ ಏನಿಲ್ಲ ಅಂದ್ರೆ ಒಂದು 50 kg ಬ್ಯಾಡ್ ಆಗಿದ್ದು 50 kg ಬೀಜ ಸಿಗ್ತೈತಿ. ಈಗ ಸಣ್ಣ ಬರ್ತಾ ಇರೋದು ಈಗ ಅದೇ ದೊಡ್ಡದಾಗ್ತಾವೆ, ಒಂದು ಕ್ವಿಂಟಲ್ ನಷ್ಟು ಬೀಜ ಬರ್ತೈತೆ. ಅದು ಕಾಣಿ ಕಾಣದಂಗ ಬರ್ತಾ ಅಂತ ಇನ್ಕಮ್ ನಾವು ಅದನ್ನ ಲೆಕ್ಕಕ್ಕೆ ಇಡೋದಿಲ್ಲ. ಮತ್ತೆ ತರಕಾರಿಗಳಂತೂ ಮನೆ ಯೂಸ್ಗೆ ನಾವು ಯಾವ್ದನ್ನು ಹೆಚ್ಚಿಗೆ ಮನೆ ತೋಟದಲ್ಲಿ ನಾವು ಯೂಸ್ ಮಾಡ್ತೇವೆ. ಈ ದನ ಕರುಗಳಿಗೆ ಮೇವು ಬೇಕು, ಹಸಿ ಮೇವು ಬೇಕು, ಒಣ ಮೇವು ಬೇಕು, ಹೊಟ್ಟು ಬೇಕು, ಹಿಂಡಿ ಬೇಕು. ದನ ಕರುಗಳಿಗೆ ತಾವು ಹಿಂಡಿ ಯೂಸ್ ಮಾಡ್ತೇವೆ. ಮತ್ತೆ ಮೇವಿಂತೂ ತೋಟಗಳನ್ನ ಬದುಗಳನ್ನ ಸೈಡ್ ಸುತ್ತಲೂ ಹಸಿ ಮೇವು ಬೆಳೆಸಿದೀವಿ ಸರ. ನಾವು ಅದನ್ನೇ ಕೊಡಿದೆ. ನಾವು ನಮ್ಮ ದನಕರಗಳಿಗೆ 2 ಆಕಳಿದ್ದಾವೆ, 2 ಎತ್ತುಗಳಿದ್ದಾವೆ. ಅದ ದನಗಳಿಗೆ ಅದನ್ನೇ ಯೂಸ್ ಮಾಡ್ತೇವೆ ಬೇಸಿಗೆ ಟೈಮ್ದಲ್ಲಿ. ಒಣ ಮೇವು ಭತ್ತದ ಹುಲ್ಲು ಅಷ್ಟೇ, ಸ್ವಲ್ಪ ಅದು ಸ್ವಲ್ಪ ಆದಷ್ಟು ಸ್ವಲ್ಪ ಇದು ಸ್ವಲ್ಪ ಎರಡು ಕೂಡ ಯೂಸ್ ಮಾಡ್ತೇವೆ ಸರ್. ಮತ್ತೆ ಇದು ಹಿಂಡಿ ಟೈಮ್ದು ಹಿಂಡ ದನಗಳಿಗಂತೂ ಹಿಂಡಿ ಇಡ್ತೇವೆ ಅಷ್ಟೇ. ಒಟ್ಟು ಎಷ್ಟು ದನಕರುಗಳು? ನಮ್ಮ 4 ದನ ಇದ್ದಾವೆ, 2 ಆಕಳಿಗಳಿದ್ದಾವೆ, 2 ಎತ್ತುಗಳಿದ್ದಾವೆ. ದಿನ ಒಂದು 15 kg ಅಷ್ಟು ಸಗಣಿ ಸಿಗುತ್ತೆ. ಹೆಚ್ಚಿಗೆನೆ ಸಿಗುತ್ತೆ, ಯಾಕಂದ್ರೆ ನಾವು ಬಿಡೋದಲ್ಲ ಹೊರಗಡೆ ದನ. ದನ ಹೊರಗಡೆ ಈಗ ಬಿಡೋದಲ್ಲ, ಕಟ್ಟಿದಲ್ಲಿ ಇರ್ತಾವೆ, ಇಲ್ಲ ಮೇವು ಗೀವು ಎಲ್ಲ ನಾವು ಹೊರಗಡೆ ಬಿಡಕ್ ಹೋಗಲ್ಲ. ಬಿಟ್ಟರೆ ಅಲ್ಲೇ ಸಹ ನಮ್ಮ ತೋಟ ಸುತ್ತ ಎಲ್ಲರೂ ಸ್ವಲ್ಪ ಅಡ್ಡಾಡಿಸ್ಕೊಂಡ್ಬಂದು ಮತ್ತು ಕಟ್ಟಿಬಿಡ್ತೇವೆ ಹೊರಗಡೆ. ಮತ್ತೆ ಅದೇ ದನದಿಂದ ನಾವು ಗೋಮೂತ್ರ ಏನೇ ಇದ್ರೂ ಕೂಡ ಸೀದಾನು ಸಿಪ್ಪಿ ಗುಂಡಿಗೆ ನಾವೇನು ಗೊಬ್ಬರ ಮಾಡಿರ್ತಾವಲ್ಲ ಸೀದಾ ಅಲ್ಲಿಗೆ ಹೋಗಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಸರ್. ಗುಂಡಿಗೆ ಹೋಗ್ತಾ ಅಲ್ಲೇ ಅಲ್ಲೇ ಕಳೀತಾ ಇದೆ. ಕೊಟ್ಟಿಗೆಯಿಂದ ಸೀದಾ ಗೋಮೂತ್ರ ಏನು ಬಂದಿದ್ದ ಆಕಳದಾಗ್ಲಿ ಎತ್ತುಗಳದಾಗ್ಲಿ ಸೀದಾ ಈ ತಿಪ್ಪಿಗೆ ಹೋಗ್ಬೇಕು. ನಾವು ಸಗಣಿಯಲ್ಲಿ ಹಾಕ್ತೇವೆ ತಿಪ್ಪಿಗುಂಡಿಗೆ, ಆ ತಿಪ್ಪಿಗುಂಡಿಗೆ ಹೋಗ. ಮತ್ತೆ ಎರೆಗೊಬ್ಬರ ತಯಾರು ಮಾಡ್ತೀರಿ? ಎರೆಗೊಬ್ಬರನು ತಯಾರು ಮಾಡ್ತೇವೆ. ತೋಟದಾಗಿದ್ದೆಲ್ಲಾನು ನಾವು ಅಡಿಕೆ ಸೊಟ್ಟಿ ಮತ್ತೆ ಎಲ್ಲ ಏನಿದ್ರೆ ಕಸ ಕಡ್ಡಿ ತಗೊಂಬಂದು ಅದಕ್ಕೆ ಹಾಕ್ತೀವಿ ಸಗಣಿ. ಅದಕ್ಕೆ ವರ್ಷ ದಿವಸಾನು ಒಂದೆರಡು ಬುಟ್ಟಿ ಸಗಣಿ ಹಾಕ್ತೇವೆ. ಉಳಿಗೆ ಹೆಚ್ಚಾಗಿದ್ದು ತಿಪ್ಪಿ ಹಾಕ್ತೇವೆ ಸರ್. ಮತ್ತೆ ವರ್ಷಾನು ಏನಿಲ್ಲ ಅಂದ್ರೂ ಒಂದು 30-35 ಚೀಲ ನಮ್ದು ಎರೆಹುಳ ಗೊಬ್ಬರ ನಾವೇ ರೆಡಿ ಮಾಡಿಕೊಂಡು ನಮ್ಮ ತೋಟಕ್ಕೆ ಯೂಸ್ ಮಾಡ್ತೇವೆ. ಇನ್ನು ಹೆಚ್ಚಿಗೆ ಮಾಡ್ಬೋದು? ಇನ್ನು ಹೆಚ್ಚಿಗೆ ಮಾಡ್ಬೋದ್ರಿ, ಮಾಡ್ಬೋದು. ಈಗ ನಮ್ಗೆ ಸಾಧ್ಯ ಆದಷ್ಟು ನಾವು ಮಾಡ್ಕೊಂತೇವೆ ಹೆಚ್ಚಿಗೆ. ಮತ್ತೆ ನಾವು ಮಾಡಿದ್ರು ಮಾರಾಟ ಮಾಡ್ಬೋದು. ಮನೆಗೆ ತಮ್ಮ ಎರಡು ಮಂದಿ ಇದ್ದಾರೆ, ಅವರು ಬೇರೆ ಒಬ್ಬ ಕೆಲಸ ಹೋಗ್ತಾ ಇರ್ತಾನೆ. ಅವ ಒಬ್ಬನಿಂದ ಮತ್ತೆ ಒಬ್ಬ ನಾವು ಹೊರಗಡೆ ರೈತಾಪಿ ಒಳಗಡೆ ಮಾಡ್ಕೊಬೇಕು. ಟ್ಯಾಕ್ಟರ್ ಇದೆ ಮನೆಯಲ್ಲಿ, ಏನು ಕೆಲಸ ಇದ್ದಾಗ ಹೊರಗಡೆ ಕೆಲಸಕ್ಕೂ ಹೋಗ್ತಿರ್ತೇವೆ. ಹಂಗಾಗಿ ನಮ್ಗೆ ಎಷ್ಟು ಬೇಕಷ್ಟಲ್ಲ ನಾವು ಮಾಡ್ಕೊಂತೇವೆ. ಹೊರಗಡೆ ತರಕ್ ಹೋಗೋದಲ್ಲ ಪುರ ಯಾವ್ದನ್ನು. ಕೊಟ್ಟಿಗೆ ಗೊಬ್ಬರ ಬಂದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೋದು. ಮತ್ತೆ ದಿವಸ ವರ್ಷ ಒಂದೊಂದು ಕೆಜಿ ಅಡಿಕೆ ಗಿಡಕ್ಕೆ ನಾವು ಎರೆಹುಳ ಗೊಬ್ಬರನು ವರ್ಷ ಹಾಕಿ. ಎರೆ ಗೊಬ್ಬರ ತಯಾರು ಮಾಡೋದು ಕಷ್ಟ ಇದೆಯಾ? ಮಾಡ್ಬೇಕು ಸರ್, ಎಲ್ಲಾನು ಕಷ್ಟ ಇದೆ. ಹಂಗೆ ಯಾವುದು ಬರೋದಿಲ್ಲ. ಇಲ್ಲ ಅಂತಂದ್ರೆ ಯಾವುದು ಕೃಷಿ ಮಾಡಕ್ಕೆ ಹೋಗಬಾರ್ದ ಮನುಷ್ಯ. ಶ್ರಮ ಪಡೋದಂಗೆ ಬರ್ಬೇಕಂತೇಳಿ ಇವತ್ತಿನ ಯುಗದಾಗ ಇವತ್ತಿನ ಯುವಕರು ಆ ತಿನಿ ಓಡಿಸ್ತಾ ಇದ್ರೆ ಹಂಗೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಶ್ರಮ ಪಟ್ರೆ ಮಾತ್ರ ಕೃಷಿ. ಬೆಳಗ್ಗೆ ನಾವು ಹೊರಗೆ ಹೋಗ್ಲೇಬೇಕು, ಅಲ್ಲಿ ಏನಾಗೈತೆ ಅಂತ ನೋಡ್ಲೇಬೇಕು. ಹಾಗಾಗಿ ನಿಮ್ಮ ತಮ್ಮಂದರು ಸಹಕಾರ ಕೊಡ್ತಾರೆ ಅಂದ್ರೆ ಯಾವ ರೀತಿ ಸಹಕಾರ? ಆರ್ಥಿಕ ಸಹಕಾರನೋ ಅಥವಾ ನಿಮ್ಗೆ ಬೇಕಾದಂತ ಎಲ್ಲ ಪ್ಲಾನ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ, ಅನುಷ್ಠಾನಗೊಳಿಸ್ಲಿಕ್ಕೆ? ನಾವು ಹೊರಗಡೆ ಸ್ವಲ್ಪ ಅಡ್ಡಾಡ್ಕೊಂಡಿದ್ದು. ನಾವು ಪ್ಲಾನ್ ಹೆಚ್ಚಿಗೆ ಏನಿದ್ರು ತಮ್ಮ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ನಾವು ಅವ್ರಿಗೆ ಪ್ಲಾನ್ ಕೊಡ್ತೀವಿ. ಅದು ತಮ್ಗಳು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಾವು ಈಗ ಲೇಬರ್ ಅಂತ ಅಂದ್ರೆ ಹೊರಗಡೆ ಹೋಗಿ ಈಗ ಒಂದು ಲೇಬರ್ ತಗೊಂಬಂದು ಕೆಲಸ ಮಾಡಿಸ್ತೀವಿ. ನಾವೆಲ್ಲರೂ ಈಗ ಲೇಬರ್ ಹಚ್ಚೋದೆಲ್ಲ ಹಚ್ಚೋದಲ್ಲ. ನಾವು ಕೆಲಸಕ್ಕೆ ಕೆಲಸ ಇದ್ದ ತೋಟದಂಗೆ ಕೆಲಸ ಇದ್ದ ಟೈಮ್ದಾಗ ಎಲ್ಲರೂ ಮನೆಗೆ ಹೆಣ್ಮಕ್ಳಲ್ಲಿ ಅಷ್ಟು ನಾವು ಕೆಲಸ ನಾವೇ ಮಾಡ್ತೇವೆ. ಹೊರಗಡೆ ಯಾರನ್ನೂ ಹಚ್ಚಂಗಲ್ಲ. ಈಗ ತಮ್ಗಳಿದ್ದ ಈಗ ಕರ್ಕೊಂಡು ನಾವು ಏನು ಮಾಡ್ಬೇಕು ಮಾಡ್ಬೇಕು ಅವ್ರಿಗೆ ಗೊತ್ತಾಗೋದಲ್ಲ. ಈಗ ಹೊರಗಡೆ ನಾವು ಅಡ್ಡಾಡಿರ್ತೀವಿ, ಮತ್ತೊಬ್ರು ತೋಟದ ನೋಡಿರ್ತೀವಿ. ಅವು ಇನ್ನೊಬ್ರು ನೋಡಿದ್ರೆ ಕಲಿಬೇಕು. ನೋಡಿ ಕಲಿಬೇಕು ಅಂತಂದ್ರೆ ನಾವು ಮಾಡ್ಯಾರ ಮಾಡ್ಬೇಕು, ಇಲ್ಲ ನೋಡ್ಕೊಂಬಂದ್ರೆ ನಾವು ಮಾಡ್ಬೇಕು. ಅದನ್ನ ಎರಡೂ ಮಾಡಂಗಿಲ್ಲ ಅಂತಂದ್ರೆ ಅವ್ರು ನೋಡಿರೋದಿಲ್ಲ. ಇನ್ನೊಬ್ರು ನೋಡ್ಕೊಂಬಂದ್ರೆ ಅವ್ರು ಈ ಟೈಪ್ ಮಾಡ್ಬೇಕು, ಈ ಟೈಪ್ ಗೊಬ್ಬರ ಹಾಕ್ಸೋದಾಗ್ಲಿ, ನಾವೇನು ಎರಡು ಗೊಬ್ಬರ ಹಾಕಿದ ಔಷಧಿ ಸ್ಪ್ರೇ ಮಾಡಾಗ್ಲಿ, ಸುತ್ತ ಅವ್ರ ಕರ್ಕೊಂಡು ಅವ್ರ ಜೊತೆಗೆ ನಾವು ನಿಂತ್ಕೊಂಡು ಕೆಲಸ ಮಾಡ್ತೇವೆ ತೋಟದಲ್ಲಿ. ಕಷ್ಟ ಸುಖ ಬರ್ತಾ ಇರ್ತಾವೆ, ಎದುರಿಸ್ತಾ ಇರ್ಬೇಕು, ಎದುರಿಸ್ತಾ ಇರ್ಬೇಕು ಜೀವನದಲ್ಲಿ. ಮತ್ತೆ ಈಗ ಎಲ್ರಿ ಕಷ್ಟ ಸುಖ ಮನುಷ್ಯನಿಗೆ ಬರೋದು ಯಾವ್ದು ಮರ್ಕಂತೂ ಬರೋದಿಲ್ಲ. ಮನುಷ್ಯ ಈ ಮತ್ತೆ ಕಷ್ಟ ಸುಖನ ಅನುಭವಿಸಿ ಮತ್ತೆ ಜೀವನ ಮಾಡ್ಬೇಕು. ಮನುಷ್ಯಾಗ ಬರೋದಲ್ರಿ, ಎರಡೂ ಕೂಡ ಬಂದಾಗ ಸಾಲ್ವ್ ಮಾಡಿದಾಗ ಮನುಷ್ಯ ಹುಟ್ಟಿದ್ದಕ್ಕ ಸ್ವಾರ್ಥ ಅನುಭವ ಬರ್ತೈತೆ ಅವನಿಗೆ. ಸುಖನ ಅನುಭವಿಸಿದ ಮನುಷ್ಯಾಗ ಯಾವ್ದು ಕಷ್ಟದ ಅರಿವು ಇರೋದಿಲ್ಲ ಅವನಿಗೆ. ಕಷ್ಟನ ಅನುಭವಿಸಿದ ಮನುಷ್ಯಾಗ ಅವಂಗ ನಾಳೆ ಸುಖ ಬಂದ್ರು ಹಿಂದ್ ಕಷ್ಟದ್ದು ನೆನಪದ್ದೇ ಇರ್ತೈತಿ. ಎರಡೂ ಕೂಡ ಮನುಷ್ಯ ಭಾಗಿಯಾಗಿ ಜೀವನ ಮಾಡ್ಕೊಂಡು ಹೋದಾಗ ಸ್ವಾರ್ಥಕ್ಕೈತಿ. ನಾಳೆ ಮುಂದೆ ಹುಟ್ಟ ಪೀಳಿಗೆಗೂ ಕೂಡ ಅವ ಕಷ್ಟ ಸುಖದ ಬಗ್ಗೆ ಹೇಳ್ಕೊಡ್ತಾನ. ಸುಖದಿಂದ ಬೆಳೆದ ಮನುಷ್ಯ ಕಷ್ಟದ ಬಗ್ಗೆ ಹೇಳ್ಕೊಡ ಅಂತಂದ್ರೆ ಅವಂಗ ಅರ್ವ ಇರೋದಿಲ್ಲ. ಕಷ್ಟ ಅಂದ್ರೆ ಏನು ಅನ್ನೋದು ಕೇಳೋ ಪರಿಸ್ಥಿತಿ ಬರ್ತದೆ ಸುಖ ಅನುಭವಿಸಿದ ಮನುಷ್ಯಾಗ. ಎರಡೂ ನಾವು ಭಾಗಿಯಾಗಿ ಜೀವನ ಮಾಡ್ಕೊಂಡು ಹೋದಾಗ ಮುಂದಂತ ಬೆಳೆಯಂತರಿಗೂ ಮಾರ್ಗದರ್ಶನ ಮಾಡ್ಬೋದು, ಎಲ್ಲರಿಗೂ ಒಂದು ತಿಳುವಳಿಕೆ ಮಾತು ಹೇಳ್ಬೋದು. ಈಗ ಸುಖದಿಂದ ಬೆಳೆದು ಕಷ್ಟದ ಮಾತು ಹೇಳ್ತಾನಂತಂದ್ರೆ ಅದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದು ನೀವು ಸುಖದಿಂದ ಬೆಳೆದ ಮನುಷ್ಯನೋ ಕಷ್ಟದಿಂದ ಬೆಳೆದ ಮನುಷ್ಯನೋ ಅಂತೇಳಿ ನಮ್ಮ ತಂದೆಯವ್ರು ಜಮೀನು ಮಾರ್ತಾ ಇದ್ರು ಸಾಲದಿಂದ. ನಮ್ಮ ತಾಲೂಕು ಲೆವೆಲ್ನ ನಾನು ಮೈಕ್ ಹಚ್ಚಿ ಸವಾಲು ಮಾಡಕತ್ತಿದ್ದಾರೆ ಬ್ಯಾಂಕ್ನವರು. ಇಟ್ಕೊಂಡು ಹೇಳ್ಬೇಕಂದ್ರೆ ಅದು ಕಣ್ಣೀರು ಬರ್ತಾವಿಲ್ಲ. ಮೈಕ್ ಹಚ್ಚಿ 4-5 ಸಾರಿಗೆ ಸವಾಲು ಹಚ್ಚಿದ್ರು. 17 ವಯಸ್ಸು ನನಗೆ. ತಂದೆಯವರು ಮಾಡಿದ ಸಾಲಕ್ಕೆ ಇಲ್ಲೇ ನಮ್ಮ ಮುಂಡಗೋಡದಲ್ಲಿ ಮಾರ್ಕೆಟಿಂಗ್ ಸೊಸೈಟಿನ ಹಾಲ್ನಲ್ಲಿ ಸೇಲಿಟ್ರ ನಮ್ಮ ಎಂ ಸಿ ಕಲರ್ ಇವರೇ ಮೋಹನ್ ಸೌಕರ್ ಎಂ ಸಿ ಕಲರ್ ನನ್ನ ಹೊಲ ಸವಾಲು ಮಾಡಕ್ ಬಂದಿದ್ರು, ಖರೀದಿ ಮಾಡಕ್ ಬಂದಿದ್ರು. ಖರೀದಿ ಮಾಡಕ್ ಬಂದಾಗ ಸೇಲ್ನಲ್ಲಿ ಕೂತ್ಕೊಂಡೆ. ನನ್ಗೆ ದೇವ್ರು ಏನು ಬುದ್ಧಿ ಕೊಟ್ಟಿದ್ನೋ ಆ ಮಟ್ಟಕ್ಕೆ ನನ್ನ ಯಾರಿಗೂ ಹೇಳಿಕೆ ಮಾತಲ್ಲ ಇಲ್ಲ. ದೇವ್ರು ನನಗೇನು ಬುದ್ಧಿ ಕೊಟ್ಟಿದ್ನೋ ಏನೋ ನಾನು ಆ ಟೈಪ್ ಮಾತಾಡ್ತಿದ್ದೆ. ನಮ್ಮ ಸೇಲ್ ಆಫೀಸರ್ ಕೇಳ್ತಿದ್ರು, ಅವರು ಗುಲ್ಯಾನವ್ರೆ ನಿನಗಿಷ್ಟೆಲ್ಲ ಮಾಹಿತಿ, ನಿನಗಿಷ್ಟೆಲ್ಲ ಟೆಕ್ನಿಕಲ್ ನಿನ್ಗೆ ಯಾರು ಕೊಡ್ತಾ ಇದ್ರೆ ಹಿಂಗೆ. ನಾನು ನನಗೆ ತಿಳುವಳಿಕೆ ಪ್ರಕಾರ ನಾನು ಒಂದು ಲೆಟರ್ ಬರೀತಿದ್ದೆ. ಆ ಲೆಟರ್ ಅವರು ಇಡ್ತಿದ್ದೆ, ಅದು ಅವರಿಗೆ ಸೇಲ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಅಂಥದ್ದು ಏನೋ ನಾವು ಎದೆದ್ಕೋ ತೊಗೊಂಡು ತಂದೆಯವ್ರು ಬೇಡ ಅಂತ ಹೇಳಿದ್ರು ಕೂಡ ನಮಗೆ ಗಾಡಿ ಪಾಡಿ ಮಾಡಿ ವ್ಯವಹಾರಿಕವಾಗಿ ನಮ್ಮ ಸಾಲ ಸಿಗಿಸ್ಬಿಟ್ರು. ಇವತ್ತು ನಾನು ರೈತಾಪಿ ಒಳಗಡೆಯಿಂದನ ಅದೆಲ್ಲಾನು ಸಾಲ್ವ್ ಮಾಡಿಕೊಂಡು ನನ್ನ ತಂಗಳಿಗೂ ಆಯ್ತು, ಮನೆ ಪರಿಸ್ಥಿತಿ ದುಡಿಯಾಕೂ ಆಯ್ತು, ಹೊಲದಾಗ ಆಯ್ತು, ಟ್ರ್ಯಾಕ್ಟರ್ ಮಾಡಿಕೊಂಡು ಮತ್ತು ಹೊಲದಾಗ ನಾ ಅಷ್ಟು ತೋಟ ಮಾಡಿಕೊಂಡು ಇನ್ನೂ ಮತ್ತೆ ಎಲ್ಲರಿಗೂ ಮನೆ ಕಟ್ಟಿಕೊಟ್ಟು ನನ್ನ ಅಣ್ಣತಂಗಳು 4 ಮಂದಿಗೂ ನಾನು ಸ್ವತಃ ನಮ್ಮ ತಂದೆ ಸ್ಥಾನದಾಗ ನಿಂತ್ಕೊಂಡು ಇವತ್ತಿದ್ದಾರೆ ತಂದೆಯವರು. ತಂದೆ ಸ್ಥಾನದಾಗ ಅವ್ರಿಗೆ ಮಾಡೋಂಥ ಜವಾಬ್ದಾರಿ ಕೆಲಸನ ನಾ ತಂದೆ ಸ್ಥಾನದಾಗ ನಿಂತ್ಕೊಂಡು ಮಾಡಿ ಅವ್ರಿಗೆ 4 ಮನೆ ಕಟ್ಟಿಕೊಟ್ಟು ಅಣ್ಣತಂಗಳಿಗೆ 4 ಮಂದಿ ಮದುವೆ ಮಾಡಿ ಎಲ್ಲ ರೀತಿಯಿಂದನೂ ಅವ್ರು ಏನು ಮಾಡಬೇಕಾಗಿತ್ತಲ್ಲ ಹಿರಿಯರಾದವರು ಆ ಜವಾಬ್ದಾರಿ ಕೆಲಸ. ಮತ್ತು ಇವತ್ತು ನಮ್ಮ ತಮ್ಮಗಳು ನಾನು ಬಿಟ್ಟಿಲ್ಲ, ಅವರು ನನ್ನ ಕೈ ಬಿಟ್ಟಿಲ್ಲ. ಇವತ್ತೆಲ್ಲರೂ ಹೊರಗಿದ್ರು ಕೂಡ ಒಂದೇ ಜಮೀನ ಎಲ್ಲ ಕೂಡ್ಕೊಂಡ ಮಾಡ್ತಾ ಇದ್ದೇವೆ. ಇವತ್ತು ಆ ಬ್ಯಾಂಕಿನ ಸಾಲ ಏನಿದೆ ಎಲ್ಲ ಕೋರ್ಟ್ನಲ್ಲಿ ಇದ್ರು ಕೂಡ ಅದನ್ನು ನಾನು ಸಾಲ್ವ್ ಮಾಡಿ ನಾನು ಕೋರ್ಟ್ ಮುಖಾಂತರ ಅದನ್ನು ಫೈನಲ್ ಮಾಡಿಕೊಂಡು ಇನ್ನು ಒಂದು ಬ್ಯಾಂಕಿಂದೇನೇ ಇದೆ ಅಷ್ಟೊಬ್ಬರು ನನ್ನ ಶ್ರಮದಿಂದ ನಾನು ಸಾಲ ತೀರಿಸಿದ್ದೇನೆ. ನನಗೆ 18ನೇ ವಯಸ್ಸಿನಾಗ ನನ್ನ ಸನಿಹ ನನಗಿಂತ 96ಕ್ಕೆ ನನಗೆ ನನ್ನ ತಂದೆಯವರು ನನಗೆ ಈ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನ 10th ಮುಗಿದಾಗ 95-96ನೇ ಶಿವಾಗ ನಂದು 10th ಮುಗಿತು. ಅವಾಗ ನನ್ನ ತಂದೆಯವರು ನನಗೆ ಜವಾಬ್ದಾರಿ ಕೊಟ್ಟಿದ್ದು. ಅವಾಗ ನನಗೆ 16-17 ವರ್ಷ ವಯಸ್ಸು. ಅವಾಗ ನಾನು ಹಿರಿತನ ಮಾಡ್ಕೊಂಡು ಬಂದಿದ್ದೀನಿ. ಅವಾಗ ನನ್ನ ಜಮೀನು ನನ್ನ ಕೈ ಕೊಟ್ಟಿದ್ದರು ತಂದೆಯವರು. ನಡು ಬಂದವರು ಯಾವುದು ಅನುಕೂಲತೆ ಆಗ್ತಾ ಇತ್ತು ನನ್ನಿಂದ ಏನೋ ಬಂದು ನಡುವು ಬಂದು ಮಗ ಏನು ಅಭಿವೃದ್ಧಿ ಮಾಡಿದ್ದಾನಂತ ದೊಡ್ಡದು ಮಾಡೋಣಂತ ಬಂದರು. ಈಗಲಿಲ್ಲ ಅದು ಸಾಲಕ್ಕೆ ಗುರಿ ಮಾಡಿ ಹೋಗೋದು. ನನಗೆ 20ನೇ ವಯಸ್ಸಕ್ಕೆ 4 ವರ್ಷ 20-27 ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಅವಾಗ 15 ಲಕ್ಷ ರೂಪಾಯಿ ಸಾಲನ ಇವತ್ತಿನವರಿಗೆ ಅದನ್ನು ಸಾಲ್ವ್ ಮಾಡಿ ಸೀತ ಅಷ್ಟು ಕೊಟ್ಟವರಿಗೆ ನಾನು ಯಾವುದು ಅವರಿಗೆ ನಾನು ಸಾಲ ಮುಕ್ತ ಮಾಡಿ ಇವತ್ತಿನ ಒಂದು ಬ್ಯಾಂಕಿನ ಎಷ್ಟು ಸಾಲದ ಎಲ್ಲಾನು ಅವ್ರನ್ನ ಅಷ್ಟು ಸಾಲ ತೀರಿಸಿ ಇವತ್ತು ಮತ್ತೆ ನನ್ನ ತಮ್ಮಗಳಿಗೂ ಸಾಲಗಾರ ಮಕ್ಕಳನ್ನಾಗಿ ಮಾಡಿಲ್ಲ. ನಾನು ನಮ್ಮಪ್ಪ ಮಾಡಿಟ್ಟನ ನಮ್ಮ ತಮ್ಮಗಳು ರೈತಾಗಿ ಒಳಗಡೆ ದುಡ್ಕೊಂಡು ಹೋದರು. ಅವ್ರಿಗೆ ನಾನು ಸಾಲದಿಂದ ಸಿಗಿಸಬಾರ್ದು. ಅವ್ರ ಮಕ್ಕಳು ಹೆಂಡತಿ ಮಕ್ಕಳು ಇಟ್ಟು ಅವ್ರಿಗೆ ಒಂದು 4 ಎಕರೆ ಜಮೀನು ಇದೆ, ಇನ್ನು 2 ಎಕರೆ ಇದೆ, ಅದು ಎಕರೆ 2 ಎಕರೆ ಮಳೆ ತೋಟ ಮಾಡ್ತೇನೆ. ಅವೆಲ್ಲರಿಗೂ ಅವ್ರ ಅಂತಂಬಳು ನಾನು ನೆನೆಸಿರ ನೆನೆಸ್ಲಿ ನಮ್ಮ ಅಣ್ಣ ಹಿಂಗೆ ಮಾಡ್ಯಾನ ಅಂತ ಹೇಳಿ ನೀನು ಬಿಟ್ಟರೆ ಬಿಡ್ಲಿ. ಅವ್ರ ಸಂಗತಿಗಳು ಕರ್ಕೊಂಡು ಅವ್ರಿಗೆ 1 ಎಕರೆ ಅಡಿಗೆ ತೋಟ ಮಾಡಿ ಅವ್ರ ಮಕ್ಕಳು ಮರಿ ಜೀವನ ಮಾಡಿಕೊಂಡು ಸುಖದಿಂದ ಹೋಗಲಿ ಅಂತೇಳಿ ನಾನು ನನ್ನ ಮನಸ್ಸಿನಾಗ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೇನೆ ಸರ್. ಅದು ಮತ್ತೆ ದೇವರು ನನ್ನ ಗುರುನಾಥ ಆದ್ರಿಂದ ನನಗೆ ಅದನ್ನು ಸಾಲ್ವ್ ಮಾಡ್ತಾ ಇದ್ದಾನೆ. ಅದು ಅವ್ರದ್ದು ದಡ ಮುಟ್ಟು ತುರ್ತು ನನ್ನ ಕೈ ಬಿಡೋದಲ್ಲ. ಒಂಥರ ಸಿನಿಮಾ ಯಜಮಾನ ಕತೆ ಇದ್ದಂಗಿದೆ. ಹೌದು ಸರ್, ಇದು ಹಾಗೇ ಇದೆ. ಯಾಕಂದ್ರೆ ನನ್ನ ಬಾಲ್ಯದಲ್ಲಿ ನನಗೆ ಆಟ ಆಡಿದ್ದೇ ಗೊತ್ತಿಲ್ಲ ಸರ್. ನಾನು ಬಾಲ್ಯದಲ್ಲಿ ನಮ್ದು ಆಧ್ಯಾತ್ಮಿಕವಾದಂತ ನಮ್ದು ಫ್ಯಾಮಿಲಿ ನಮ್ದು ಬಾಲ್ಯದಲ್ಲಿ ನಾವು ಹೇಗೆ ಬೆಳೆದೇವೆ ಅಂತಂದ್ರೆ ಒಂದು ಗುರುಕುಲದ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಋಷಿಮುನಿ ಹತ್ರ ಹೆಂಗ್ ಬೆಳೆದು ವಿದ್ಯಾಭ್ಯಾಸ ಆಗಲಿ ಅವತ್ತಿಂದು ಆಧ್ಯಾತ್ಮಿಕ ವಿಚಾರಗಳನ್ನು ಹೆಂಗ್ ಕೇಳ್ತಾ ಬೆಳೆದ್ರು ಹಾಗೆ ಬೆಳೆದ್ರು. ನಮ್ಗೆ ಆಧ್ಯಾತ್ಮಿಕನೂ ಗೊತ್ತು, ಬಡತನನೂ ಗೊತ್ತು, ಕಷ್ಟ ಸುಖದಂತೂ ನಮ್ದು ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಉಣಿಸೋದು ತಿನ್ನಿಸೋದು ಬಂದಂತ ಸಾಧು ಸಂತರ ಸೇವಾ ಮಾಡೋದು ನಮ್ಮ ಶ್ರಮದಿಂದ ನಾವು ಇನ್ನೊಬ್ರಿಗೆ 10 ಮಂದಿ ಊಟ ಕೊಡೋದು ಅಂದ್ರೆ ನಮ್ಮ ಬಾಲ್ಯದಿಂದ ಬಂದ್ಬಿಟ್ಟಿದೆ. ನಮ್ಮನೆ ಕೆಲಸ ನಮ್ಮನೆ ವಿಚಾರ ನಮ್ಮ ಮುಂಡೂರು ತಾಲೂಕಿನಲ್ಲಿ ಬಂದು ಸಾಲ್ಗಾಂವ ಮಠದ ನಮ್ಗೆ ಇವತ್ತು ಅಲ್ಲಿ ಗುಲ್ಯಾನವ್ರು ಅಂತೇಳಿ ಹೇಳ್ತಾರೆ. ಗುಲ್ಯಾನವ್ರು ಅಂತ ಅನ್ನೋದಲ್ಲ, ಇವತ್ತು ಒಂದು ಆಧ್ಯಾತ್ಮಿಕವಾಗಿ ಬಂದ್ರೆ ಮುಂಡೂರ್ದಾಗ ಕುತ್ಕೊಂಡು ಸಾಲ್ಗಾಂವ ಮಠದವ್ರ ಮನೆ ಯಾವ್ದು ಅಂತ ಕೇಳಿದ್ರೆ ಇವತ್ತು ನಿಮ್ಮನ್ನು ಕರ್ಕೊಂಡೋಗಿ ಮುಟ್ಟಿ ಮುಂಡೂರ್ದ ಬಟ್ಟೆಣೆ ಕೇಳಿದ್ರು ನಮ್ಮ ಮುಂಡೂರ ಮನೆ ಊರಿಗೆ ಮುಟ್ಟಿಸ್ತಾರೆ. ನಮ್ಮ ಇವತ್ತು ಈ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಸರ್. ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡವರು ಸಾಲ್ಗಾಂವ್ ಮುಂಡಗೋಡದ ಗಣಪತಿ ವಿರೂಪಾಕ್ಷಪ್ಪ ಗುಳ್ಳೆಣ್ಣನವರ್, ಸಂದರ್ಶಕರು ಎಚ್ಬಿ ರಾಮಣಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಜಾನಪದ ಸಂಗೀತ ಸೋಮಿ ಬೂತುಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಜಾನಪದ ಗೀತೆಗಳು. ಈಗ ನಮ್ಮ ಹಾಲಕ್ಕಿ ಸಮಾಜದಲ್ಲಿ ಶಿಶು ತುಟ್ಲಲ್ಲಿ ಹಾಕ್ಬೇಕಿದ್ರೆ ಫಸ್ಟ್ ನಮ್ಮ ಇಂಥ ಹಾಡಾಡೋದು ಅಯ್ಯಂಬುದೇ ನಾರೇಣ ಕೇಳಿನೋ ತುಂಗು ಕರು ತೊಟ್ಲ ಕಳೋಗಿನೋ ಅಯ್ಯಂಬದೇ ನಾರೇಣ ಸ್ವಾಮಿ ಕೇಳಿನೋ ತುಂಗು ಕೈ ತೊಟ್ಲ ಕಳೋಗಿನೋ ತುಂಗು ತೊಟ್ಲ ಕಳಗಿನೋ ನಾರಾಯಣ ಸ್ವಾಮಿಯೋ ನಾಡು ಕಳೆ ಬರಲಿ ಕಳಗಿನೋ ತುಂಗು ತೊಟ್ಲ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಸು ಕೈಲರ್ವಿ ಕಳೋಗಿನೋ ದಾಸು ಕೇಳರ್ ಬಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೋಕೆ ಬೊಗರಿ ಕಳಗಿನೋ ಆಚು ಕೇಳರ್ ಬಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೋಕೆ ಬೊಗರಿ ಕಳಗಿನೋ ಲಾಡೋಕೆ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳಗಿನೋ ಲಾಡೋಕೆ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳಗಿನೋ ಲಾಡು ತಾರೆಗೆ ಮಂಗನ ಮರಿ ಕಂಡೀರೋ ಲಾಡಿ ಬಾರಂದೆ ಕಳೋಗಿರೋ ಲಾಡು ಕೈಗನೆ ಮಂಗನ ಮರಿ ಕಟ್ಟಿರೋ ಲಾಡೆ ಬಾರಂದೆ ಕಳೋಗಿರೋ ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರದೆ ಕಳೋಗಿನೋ ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರದೆ ಕಳೋಗಿನೋ ಹಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗ್ಲ ತಂದ ಹಾಕದಾಗ ಹೇಳ್ತಿರು ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರೆ ಮಾವೋ ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಗದ್ದೋಗಿ ಮನಿ ಎರಿ ಮಾವ ಕಂದನ ಮಾವೋ ಮುದ್ದು ಬಾರಂದೆ ಕರಾವನೋ ಗದ್ದೋಗಿ ಮನಿ ಎರಿ ಮಾವ ನಿನ್ನಲೆ ಮಾವೋ ಎಂದು ಬಾರಂದೆ ಕರಿದನೋ ಮುದ್ದು ಬಾರಂದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲುವ ಇಡೋವಾನೋ ಮುದ್ದು ಬಾರಂದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗುಲ್ವೇಲಿಡಿದನೋ ಮುದ್ರೆ ವಾಲಿಡವನು ಕಂದನ ಮಾವೋ ಲಿದ್ದಿ ಬುದ್ಧಿ ಮಾತ ಹೇಳೋವಾನೋ ದೇ ನುಂಗುಳುವೇಡುವನು ನಿನ್ನಲೆ ಮಾವೋ ಮುದ್ದೆ ಬಾರಂದೆ ಹೇಳೋವಾನೋ ಮುದ್ದು ಒಳಬ್ಯಾಡಂದನು ನಳವನು ನಮ್ಮಲೆ ಕಂದೋ ಕೊಡನ ನೀರೆಲ್ಲ ದುಡೋಬಿನೋ ಬಾರದೆ ನಂದನು ನಮ್ಮಲೆ ಕಂದೋ ಕೊಡವನ ನೀರಲ್ಲ ದುಡೋಬಿನೋ ಕೊಡವ ನೀರಲ್ಲ ದುಡುಬಿನು ನಮ್ಮಲೆ ಕಂದೋ ಲಾಡು ಲಂಗಳವೇ ಕೆಚೋರದೋ ಕೊಡನಲ ನೀರಲ್ಲ ದುಡುಬಿನು ನಮ್ಮಲೆ ಕಂದೋ ಲಂಗಳ ನೀರಲ್ಲ ಕೆಚೋರದೋ ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ನೆಗಿದಳೋ ಬೇಡಿ ನಮ್ಮ ಕಂದಗೆ ಬೇಡಿ ನಮ್ಮಲೆ ಕಂದಗೆ ಒಡೆದೋರ ಕೈಯ ಮುರಿಬೇಕೋ ಒಡಿಬೇಡಿ ನಮ್ಮ ಕಂದೆ ಬೈಬೇಡಿ ನಮ್ಮಲೆ ಕಂದೋ ಒಡೆದೋರ ಕೈಯ ಮುರಿ ಕೊಡುವೋ ಒಡೆದೋರ ಕೈಯ ಮುರಿ ಕೊಡುವೋ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವೋ ಒಡೆದೋ ಕೈಯ ಮುರಿಕೊಡು ನಮ್ಮ ಕಂದಾಗಿ ವೈದೋರ ಪ್ರಯ ಮುರಿಕೊಡು ಎಲ್ಲೆಲ್ಲೋ ಕುಂತಿ ಕಾಣಿಳ ತಾಯೆ ಕೇಳೆ ಊರು ಕೇಳಲ ಗರೋ ಜೀರೋ ಊರು ಕೇರಲ ಗಿರಿಜೀರೋ ಪಂಡೋರೋ ಕೆರೆಯ ಬವಿಯಲ್ಲ ಗರೋ ಚಿರೋ ಊರು ಕೇರಲ ಗಿರಿಜೀರೋ ಪಂಡೋರೋ ಗುರು ಬಲ ಗರೋ ಚಿರೋ ಕೆರೆಯ ಬವಿಯಲ್ಲ ಗಿರಿಜೀರೋ ಪಂಡೋರೋ ಎಲ್ಲೆಲ್ಲೋ ಕುಂತಿತಾಯೇ ಕಾಣೋ ನಿಲ್ಲೋ ಕೆರೆಯು ಬಾವೆಲ್ಲ ಗರ್ಚಿರೋ ಕುಂತಿತಾಯೇ ಎಲ್ಲೆಲ್ಲೋ ಕುಂತಿ ಕಾಣೋ ನಿಲ್ಲೋ ಎಲ್ಲೆಲ್ಲೋ ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಎಲ್ಲೆಲ್ಲೂ ಕುಂತಿ ಕಾಣಿಲ್ಲೇ ತಿರುಗೆ ಮನೆಗೆ ಬರೋವಾರೋ ಬಿಂದೆ ತಿರುಗೆ ಮನೆಗೆ ಬರುವಾರೋ ಪಂಡೋರೋ ಭೀಮಲೆ ಮಗ ಕದವಾ ವಡಿದಾರೋ ತಿರುಗೆ ಬರುವಾರೋ ಗುಂಟಿ ಮಾಡೋರೋ ಭೀಮಾಲೆ ಕಡವಾ ವಡಿದಾನೋ ಭೀಮಾ ಮಗ ಕಡವಾ ವಡದಾನು ಪಂಡೋರೋ ಲಂಗ ಎಲ್ಲರು ಕದವಾ ತೆಗಿದಾನೋ ಭೀಮಾ ಮಗ ಕದ್ವೆ ವಡದಾನು ಭೀಮಾಲೆ ಮಗ ಎಲೆ ಕದವಾ ತಗಿದನೋ ಲಂಗಯ್ಯಲೆ ಕದುವ ತಗದನು ಭೀಮಲೆ ಮಗದೋ ತಾದರೇ ಒಳಗೆ ಬರೋವಾರೋ ಲಂಗಯ್ಯಲು ಕದುವ ತಗದನು ಭೀಮಲೆ ಮಗನೇ ತಾನಾದರೆ ಒಳಗೆ ನಡೆಯುವನೋ ಯಾರೇ ಬೈದರೆ ಯಾರೇ ಒಡೆದರೆ ತಾಯೇ ಯಾರೇ ಕುಂದದ ಮಾತಾ ನುಡಿದಾರೋ ಯಾರೇ ಬೈದರೆ ಯಾರೇ ಬೆಳವರದಾರೆ ಯಾರೇ ಕುಂದದ ಮಾತಾ ನುಡಿದಾರೋ ಯಾರೋ ಬೈನಿಲ್ಲ ಯಾರೋ ಬೈನಿಲ್ಲ ಮಗನೇ ಯಾರು ಕುಂದದ ಮಾತಾ ನುಡಿನಿಲ್ಲೋ ಯಾರು ಬೆಳೆನಿಲ್ಲ ಯಾರು ಬೈನಿಲ್ಲ ತಾಯೇ ಯಾರು ಕುಂದದ ಮಾತಾ ನುಡಿನಿಲ್ಲೋ ಯಾರು ಕುಂದದ ಮಾತಾ ನುಡಿನಿಲ್ಲ ಮಗದಿರಿಯ ಕೇಳಿರೋ ನಿಮ್ಮ ದೊಡ್ಡವೇ ಮನೆಯಲ್ಲೋ ಯಾರು ಕುಂದದ ಮಾತ ನುಡಿನಿಲ್ಲ ಮಗನಿಲ್ಲ ಕೇಳೋ ನಿನ್ನ ದೊಡ್ಡವೇ ಮನೆಯಲ್ಲೋ ನಿಮ್ಮ ದೊಡ್ಡವೇ ಮನೆಯಲ್ಲೋ ಮಗದಿರಿಯ ಕೇಳಿರೋ ಗಜನೋಮಿ ಕಾರಿ ಮಾಡುವಾದೋ ದೊಡ್ಡವೇ ಮನೆಯಲ್ಲಿ ಮಗನಿರ ಕೇಳೋ ಗಜಗವಿ ಕಾರಣವೇ ಮಾಡುವುದೋ ಗಜಗೌರಿ ಕರಿ ಮಾಡುವುದೋ ಮಗದಿರಿಯ ಕೇಳಿರೋ ನಮಗೊಂದರು ಮಾತಾ ಹೇಳೋ ನಿಲ್ಲೋ ಗಜಗೌರಿ ಕಾರಣವೇ ಮಾಡಿದೋ ಮಗನಿ ಕೇಳೋ ನಮಗೊಂದೇ ಮಾತಾ ಹೇಳೋ ನಿಲ್ಲೋ ಕೇಳೇ ಕೇಳೆ ಕುಂತಿ ತಾಯೇ ಕೇಳೆ ಇಟ್ಟ ಕರುಣಿನೆ ಮನೋಗಿಯೇ ಕೇಳೆ ತಾಯೇ ನೀನಿ ಕೇಳೇ ಬಿಟ್ಟ ಕರುಣಿನೆ ಮನೋಗಿಯೇ ಇಟ್ಟ ಕರುಣಿನೆ ಮನಗೆ ತಾಯೆ ಕೇಳೆ ಲದ್ಯಂತ ರಥವಾ ಮಾಡೋವಾದೋ ಇಟ್ಟ ಕರುಣಿನೆ ಮನಗೆ ತಾಯೆ ಕೇಳೆ ಲದ್ಯ ಕಾರೆ